శుక్లాంబరధరం విష్ణు శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే హయగ్రీవ హయగ్రీవ హయగ్రీవేతి యో వదేత్ తస్య నిసరతే వాణీ జన్మకన్యా ప్రవాహవత్ బుద్ధ్యర్బలం యశోధైర్యం నిర్భయత్వం అరోగత అజాడ్యం వాక్పటుత్వం చ హనుమత్స్మరణాద్ భవేత్. కామధేనుర్యథాపూర్వం సర్వాభీష్టఫలప్రదం తథాకలో వాదిరాజశ్రీపాదో అభిష్టద సతాం పూజ్యాయ రాఘవేంద్రాయ సత్యధర్మరథాయ చ భజతాం కల్పవృక్షాయ నమతాం కామధేనవే మన్మనోభీష్టవరథం సర్వాభీష్టఫలప్రదం పురంధరగురుం వందే దాసశ్రేష్టం దయానిధిం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానం విమలం శాంతం విజయాఖ్యగురుం భజే. ఆగతాదిత్రికాలగ్నం ఆగమార్తవిశారదం త్యాగభోగసమాయుక్తం భాగణ్ణార్యగురుం భజే. జలజ్యేష్ట నిభాకారం జగదీశ పదాశ్రయం జగతీతల విఖ్యాతం జగన్నాథగురుం భజే. పృథ్వీమండలమధ్యస్థా పూర్ణబోధమతానుగా వైష్ణవా విష్ణుహృదయా తాన్ నమస్యే గురూన్ మమ. సౌరభదాస్ సాహిత్యద పఠ్యవాగిరతకంత ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ಪುರಂದರದಾಸರಿಂದ ರಚಿತವಾಗಿರ್ತಕ್ಕಂಥ ಮುಂಡಿಗೆಯ ಬಗ್ಗೆ ಯಥಾಶಕ್ತಿ ಯಥಾಜ್ಞಪ್ತಿ ಗುರುಗಳ ಅನುಗ್ರಹದಿಂದ ಚಿಂತನೆ ಮಾಡುವಂಥ ಒಂದು ವಿಶಿಷ್ಟ ಸೌಭಾಗ್ಯ. ಅದಕ್ಕಾಗಿ ಪೂಜ್ಯ ಆಚಾರ್ಯರಿಗೆ ಮತ್ತು ಎಲ್ಲ ಅಧ್ಯಯನ ಮಾಡ್ತಕ್ಕಂಥ ಎಲ್ಲರಿಗೂ ಹರಿದಾಸರ ಭಕ್ತರಾಗಿರ್ತಕ್ಕಂಥವರಿಗೂ ಕೂಡ ಅನಂತ ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಚಿಂತನೆಯನ್ನು ಪ್ರಾರಂಭ ಮಾಡೋಣಂತೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು. ಮೂರು ನುಡಿಗಳಿಂದ ಕೂಡಿರ್ತಕ್ಕಂಥ ಪುರಂದರದಾಸರ ಮುಂಡಿಗೆ ಗಾತ್ರದಲ್ಲಿ ವಾಮನ, ಅರ್ಥವಿನ್ಯಾಸದಲ್ಲಿ ತ್ರಿವಿಕ್ರಮ ರೂಪವಾಗಿ ಇರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಅರ್ಥನೇ ಬೇರೆ, ಆಂತರ್ಯದಲ್ಲಿ ನಮ್ಮ ಮಧ್ವಮತದಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರೀಯ ಪ್ರಮೇಯಗಳನ್ನು ಕೂಡ ತತ್ವ ಪ್ರಮೇಯಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪುರಂದರದಾಸರ ಕೃತಿ. ದಾಸರು ಈ ಕೃತಿಯಲ್ಲಿ ಏನು ಪದಗಳ ಸಾಲು ಅಥವಾ ನುಡಿ ಅಂತೇನು ಹೇಳ್ತೀವಲ್ಲ, ಅಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಇದಕ್ಕೆ ಒಂದೇ ಅರ್ಥ ಅಂತ ತಿಳ್ಕೊಬಾರ್ದು. ಅನೇಕವಾಗಿರ್ತಕ್ಕಂಥ ವಿಶೇಷ ಅರ್ಥಗಳನ್ನು, ತತ್ವ ಪ್ರಮೇಯಗಳನ್ನು, ಪ್ರಮಾಣಗಳನ್ನು ಈ ಕೃತಿಯಲ್ಲಿ ತುಂಬಿಸಿ ಇಟ್ಟಿರುವಂಥದ್ದು. ಮೊದಲಿಗೆ ಪ್ರಯೋಗ ಮಾಡ್ತಾರೆ ಸುಳ್ಳು ನಮ್ಮಲ್ಲಿಲ್ಲ. ಸನಾತನ ವೈದಿಕ ಸಿದ್ಧಾಂತದ ಮುಖ್ಯ ತತ್ವವನ್ನು ಇಲ್ಲಿ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಈ ಕೃತಿಯ ಮೂಲಕ ತತ್ವೋಪದೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಪುರಂದರದಾಸರು. ಎಲ್ಲವೂ ಸುಳ್ಳು ಅಥವಾ ಮಿಥ್ಯ ಅಂತ ಆಗಿದ್ದರೆ ಯಾವುದಕ್ಕೂ ಅಸ್ತಿತ್ವ ಅನ್ನೋದೇ ಇಲ್ಲದೇ ಇದ್ದಂಗೆ ಆಗತ್ತೆ. ಯಾವುದೇ ತತ್ವ ಇರಲಿ, ಪ್ರಮಾಣ ಅಥವಾ ವಸ್ತು, ಎಲ್ಲವನ್ನು ನಿರಾಕರಣೆ ಮಾಡಲಿಕ್ಕೆ ಹೋದರೆ ಪ್ರಪಂಚವನ್ನೇ ಶೂನ್ಯ ಅಥವಾ ಖಾಲಿ ಅಂತ ಹೇಳ್ದಂಗೆ ಆಗತ್ತೆ. ನಾಸ್ತಿಕನಾಗಿರ್ತಕ್ಕಂಥವನು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದನ್ನು, ಯಾವುದನ್ನು ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಮಾತ್ರ ಸುಳ್ಳು ಅಂತ ಕರೀತಾನೆ. ಎಲ್ಲವನ್ನು ಸುಳ್ಳು ಅಂತ ಹೇಳಿಕೊಟ್ಟಿರ್ತಕ್ಕಂಥ ತತ್ವವಾದ ಏನಿದೆ, ಕಣ್ಣಿಗೆ ಕಾಣ್ತಕ್ಕಂಥ ಅನುಭವಕ್ಕೆ ಬರತಕ್ಕಂಥ ಎಲ್ಲವನ್ನು ಕೂಡ ಇಲ್ಲ ಅಂತ ಹೇಳೋದು. ಇದೊಂದು ವಿಚಿತ್ರ, ಎಲ್ಲವೂ ಕಣ್ಣಿಗೆ ಕಾಣ್ತಾ ಇದೆ, ಅನುಭವಕ್ಕೂ ಬರ್ತಾ ಇದೆ, ಆದರೆ ಸುಳ್ಳು ಅಂತ ಹೇಳ್ತಿದ್ದಾರೆ. ಬೇರೆ ಮತದವರು ಭಗವಂತನ ಸೃಷ್ಟಿಯಾದ ಕ್ರಿಯೆಗಳೆಲ್ಲವನ್ನು ಕೂಡ ಸುಳ್ಳು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ, ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡ್ರೆ ಅದೇನು ಭ್ರಾಂತಿ ಜ್ಞಾನ ಇದೆಯೋ ಆ ರೀತಿಯಾಗಿ ಅಂತ. ಆದರೆ ನಮ್ಮ ಮತದಲ್ಲಿ, ದ್ವೈತ ಸಿದ್ಧಾಂತದಲ್ಲಿ ಶ್ರೀಮದ್ ಆಚಾರ್ಯರು ನಮ್ಮೊಳಗೆ ಇರ್ತಕ್ಕಂಥ ಭಗವಂತನಲ್ಲಿ ಯಾವುದೇ ಗುಣ, ರೂಪ, ಕ್ರಿಯೆ, ಅವತಾರಾದಿಗಳಿರ್ಬೋದು, ಅವನ ಆಕಾರಾದಿಗಳಿರ್ಬೋದು ಸುಳ್ಳಾಗಿ ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ಸತ್ಯಭೂತವಾಗಿ ಇರ್ತಕ್ಕಂಥದ್ದು. ಸತ್ಯಹಸೋ ಅಸ್ಯ ಮಹಿಮಾ ಅಂತ ಹೇಳ್ತಾ ಇದೆ ದ್ವೈತ ಸಿದ್ಧಾಂತ. ಆದ್ದರಿಂದ ಭಗವಂತ ಮಾತ್ರ ಅಷ್ಟೇ ಸತ್ಯ ಅಂತ ಅಲ್ಲ, ಅವನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಈ ಜಗತ್ತು ಕೂಡ ಸತ್ಯವೇ ಆಗಿರ್ತಕ್ಕಂಥದ್ದು. ಅದನ್ನು ದಾಸರು ಪ್ರಯೋಗ ಮಾಡಿ ಹೇಳ್ತಾರೆ, ನಮ್ಮ ಮತದಲ್ಲಿ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ನಮ್ಮಲ್ಲಿ ಅಂದರೆ ನಮ್ಮ ಮತದಲ್ಲಿ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಸತ್ಯಭೂತವಾಗಿ ಇರ್ತಕ್ಕಂಥದ್ದು. ಪರಮತಿಯರನ್ನು ಕುರಿತು ದಾಸರು ಪ್ರಶ್ನೆ ಮಾಡ್ತಾರೆ, ಒಂದು ವೇಳೆ ನೀ ತಿಳ್ಕೊಂಡಂಗೆ ಅಥವಾ ನೀ ಹೇಳ್ದಂಗೆ ಈ ಜಗತ್ತು ಅಂದರೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಜಗತ್ತು ಸುಳ್ಳಾಗಿದ್ದಿದ್ದರೆ ಭಗವಂತನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇತ್ಯಾದಿ ಭಗವಂತನ ಅಷ್ಟಕರ್ತೃತ್ವವನ್ನು ಉಪಾಸನೆ ಮಾಡಿದ್ರೆ ಮೋಕ್ಷ ಆಗತ್ತೆ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬ್ರಹ್ಮಸೂತ್ರಾದಿಗಳಿರ್ಬೋದು, 18 ಪುರಾಣಗಳಿರ್ಬೋದು, ಉಪಪುರಾಣಗಳಿರ್ಬೋದು, ಉಪನಿಷತ್ತಿರ್ಬೋದು, ಎಲ್ಲವೂ ಕೂಡ ಸುಳ್ಳೇ ಆಗಿರಬೇಕಾಗಿತ್ತು, ಹೌದಲ್ಲ? ಶ್ರುತಿ ಅಂದರೆ ವೇದಗಳು, ಎಚ್ಚಿಕೇತ ಸತ್ಯಮಿ ತನ್ನ ಮೋಗಂ ಅಂತ. ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಜಗತ್ತು ಸತ್ಯಭೂತವೇ ಆಗಿದೆ, ಎಂದೂ ಸುಳ್ಳಾದ ಸೃಷ್ಟಿ ಅಲ್ಲ ಅಂತೇಳಿ ತಿಳಿಸಿ ಜಗತ್ತಿನ ಸತ್ಯತ್ವವನ್ನು ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಲ್ಲ ವೇದ ಉಪನಿಷತ್ತು ಬ್ರಹ್ಮಸೂತ್ರಾದಿಗಳು. ಅದರಿಂದ ಏನಾಯಿತು, ಶ್ರುತಿ ಬ್ರಹ್ಮಸೂತ್ರಾದಿಗಳಲ್ಲಿ ಜಗತ್ತನ್ನು ಸತ್ಯ ಅಂತ ಏಕಕಂಠದಿಂದ ಹೇಳ್ತಾ ಇರಬೇಕಾದ್ರೆ ಅನ್ಯಮತೀಯರು ಈ ಜಗತ್ತು ಸುಳ್ಳು ಅನ್ನೋದು ಶ್ರುತಿಗಳಿಗೆ ಅಥವಾ ಪುರಾಣಗಳಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಚಾರ, ಭಾರಿ ದೊಡ್ಡ ಪ್ರಮಾಣದ ಅಪರಾಧ ಅಂತ. ಅದಕ್ಕೆ ದಾಸ ಹೇಳ್ತಾರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಈ ದ್ವೈತ ಸಿದ್ಧಾಂತದಲ್ಲಿ ಅಥವಾ ಮಧ್ವ ಮತದಲ್ಲಿ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ ಅನ್ನೋದನ್ನು ಧಾರಣೆಯಿಂದ ಹೇಳ್ತಾರೆ. ವಾಸ್ತವದ ಬದುಕಿಗೆ ವರ್ತಮಾನ ಪ್ರಪಂಚದ ಅನುಭವಕ್ಕೆ ವಿರುದ್ಧವಾಗಿರ್ತಕ್ಕಂಥ ತತ್ವ ಅಂದರೆ ಜಗತ್ತನ್ನು ಸುಳ್ಳು ಅಂತ ಹೇಳೋದು. ಇದು ಬದುಕನ್ನು ನಿಷ್ಕ್ರಿಯ ಮಾಡೋದ್ರ ಜೊತೆಗೆ ನಿರಾಶೆಯನ್ನು ಹುಟ್ಟಿಸುತ್ತೆ. ಧರ್ಮ, ಕರ್ಮ, ಭಕ್ತಿ, ಜ್ಞಾನ ಇದ್ರ ಬಗ್ಗೆ ಎಲ್ಲ ನಿರಾಸಕ್ತಿಯನ್ನು ಹುಟ್ಟಿಸ್ತಕ್ಕಂಥ ವಿಚಾರ. ನೀನು ಅಂದಂತೆ ಎಲ್ಲವೂ ಸುಳ್ಳೇ ಆಗಿದ್ದರೆ ಬದುಕು ಸ್ವಚ್ಛಂದ ಆಗಿರಬೇಕಾಗಿತ್ತು. ಧರ್ಮ ಅವಾಗ ಅರ್ಥಹೀನ ಅಂತ ಅಂದರೆ ತನ್ನ ಅರ್ಥವನ್ನೇ ಕಳ್ಕೊಂಡ್ಬಿಡುತ್ತೆ. ಅದರಿಂದ ಹೇಳ್ತೀನಿ ಕೇಳು, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ. ಚಾರ್ವಾಕ ಮತದವರು ಪ್ರತ್ಯಕ್ಷಕ್ಕೆ ಏನು ಕಾಣ್ತದೋ ಅದು ಮಾತ್ರ ಸತ್ಯ ಅಂತ ಹೋಗ್ತಾರೆ. ಅದಕ್ಕೆ ಅವರು ಉದಾಹರಣೆಯನ್ನು ಕೊಡ್ತಾರೆ, ಧರ್ಮ ಅಧರ್ಮ, ಸ್ವರ್ಗ ನರಕ ಮೋಕ್ಷ ಇದ್ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ಅದೆಲ್ಲವೂ ಕೂಡ ಸುಳ್ಳು ಅಂತ ಚಾರ್ವಾಕರ ಅಭಿಪ್ರಾಯ. ಜಗತ್ತನ್ನು ಮಾತ್ರ ಸತ್ಯ ಅಂತ ಒಪ್ಪಿ ಕಣ್ಣಿಗೆ ಪ್ರತ್ಯಕ್ಷ ಕಾಣದೇ ಇರತಕ್ಕಂಥ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಪಂಚವನ್ನು ಸುಳ್ಳು ಅಂತ ಹೇಳಲಿಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳು, ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೂ ಜ್ಞಾನಿಗಳಾಗಿರ್ತಕ್ಕಂಥ ವಸಿಷ್ಠ ಮೊದಲಾಗಿರ್ತಕ್ಕಂಥ ಮಹಾಮಹಾ ಋಷಿಗಳೆಲ್ಲ ಕಂಡಿದ್ದಾರೆ. ಅವರೆಲ್ಲ ಸ್ವರ್ಗ ನರಕಾದಿಗಳನ್ನೆಲ್ಲವನ್ನೂ ಕೂಡ ಕಂಡಿದ್ದಾರೆ. ಅದನ್ನು ದರ್ಶನಾಚ್ಛ ಅನ್ನೋ ಒಂದು ಸೂತ್ರದಲ್ಲಿ ನಿರ್ಣಯ ಮಾಡಿ ವೇದವ್ಯಾಸದೇವರು ಜಗತ್ತಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಹೇಳ್ತೀನಿ ಕೇಳು, ನಮ್ಮ ದ್ವೈತ ಮತದಲ್ಲಿ ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಆದ್ದರಿಂದ ಪ್ರತ್ಯಕ್ಷ ಮಾತ್ರವೇ ಸತ್ಯ ಅಂತಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅತೀಂದ್ರಿಯ ವಸ್ತುಗಳು ಪ್ರಪಂಚದಲ್ಲಿ ಸತ್ಯಭೂತವೇ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಪ್ರಮಾಣಗಳೇ ಸುಳ್ಳಾಗಿದ್ದರೆ, ಪ್ರಮಾಣಗಳನ್ನು ಮೂರು ಅಂತ ಹೇಳ್ತೀವಿ, ಪ್ರತ್ಯಕ್ಷ ಅನುಮಾನ ಮತ್ತು ಆಗಮ ಅಂಥೇಳಿ. ಎಲ್ರಿಗೂ ಜ್ಞಾನ ಆಗೋದು ಹೇಗೆ? ಅಕಸ್ಮಾತ್ ಪ್ರಮಾಣಗಳು ವೇದಗಳು ಇತ್ಯಾದಿ ಎಲ್ಲವೂ ಸುಳ್ಳೇ ಆಗಿದ್ದರೆ ಜಗತ್ತಿನ ಜನರಿಗೆ ಜ್ಞಾನ ಆಗೋದು ಹೇಗೆ? ಜ್ಞಾನದಿಂದ ಮೋಕ್ಷ ಪಡೆಯೋದು ಹೇಗೆ? ಲೋಕದ ವ್ಯವಹಾರ ನಡೆಯೋದು ಹೇಗೆ? ಅದರಿಂದ ಯಾವುದೂ ಸಾಧ್ಯ ಆಗ್ತಿರಲಿಲ್ಲ. ಇಷ್ಟೇ ಅಲ್ಲ, ಕಾರಣ ಇಲ್ಲದೆ ಕಂಡು ಕಂಡದ್ದನ್ನು ಎಲ್ಲವನ್ನು ಕೂಡ ಸುಳ್ಳು ಅಂತ ಹೇಳಲಿಕ್ಕಾಗತ್ತೇನೋ? ಎಲ್ಲ ಸರಿ ಅಥವಾ ಸತ್ಯ ಅನ್ನಬೇಕಾಗಿದ್ದರೆ ವೇದ ಉಪನಿಷತ್ತುಗಳ ವಾಕ್ಯಗಳನ್ನು ಪ್ರಮಾಣ ಅಂಥೇಳಿ ಉದಾಹರಣೆ ಕೊಡಬೇಕು. ಅಂದರೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡಲಿಕ್ಕೆ ಪ್ರತ್ಯಕ್ಷ ಆಗಮ ಅನುಮಾನ ಅಂಥೇಳಿ ಏನು ಹೇಳ್ತೀವಿ, ಆ ರೀತಿಯಾಗಿ ಪ್ರಮಾಣಗಳನ್ನು ಕೊಟ್ಟು ಅದನ್ನು ಪುಷ್ಟೀಕರಿಸಬೇಕು ನಾವು ಹೇಳಿರೋ ಮಾತನ್ನು. ಆದ್ದರಿಂದ ವೇದ ಉಪನಿಷತ್ತು ಬ್ರಹ್ಮಸೂತ್ರಗಳಾದರೂ ಪ್ರಮಾಣ ಸತ್ಯ ಅನ್ನಲೇಬೇಕು, ಅದರಿಂದ ಸುಳ್ಳಲ್ಲ ಅಂತ ಹೇಳಲೇಬೇಕು. ಆದ್ದರಿಂದ ಎಲ್ಲವೂ ಸುಳ್ಳಾಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲವನ್ನು ಸುಳ್ಳು ಅಂತ ಸಾಧನೆ ಮಾಡಬೇಕಾದ್ರೆ ಪ್ರಮಾಣ ತಾನೇ ಮೊದಲಿಗೆ ಸುಳ್ಳಾಗಬೇಕು. ತಾನು ಮೊದಲಿಗೆ ಸುಳ್ಳಾದರೆ ಉಳಿದದ್ದನ್ನು ಆಧಾರ ಇಲ್ಲದೆ ಸಾಧಿಸೋದು ಹೇಗೆ? ಒಂದು ವೇಳೆ ಪ್ರಮಾಣ ತಾನು ಸತ್ಯ ಅನ್ನೋದಾದರೆ ಎಲ್ಲವೂ ಸುಳ್ಳು ಅಂತ ಸಾಧಿಸೋದನ್ನು ಬಿಟ್ಟು ಕೆಲವು ವಸ್ತುಗಳನ್ನು ಬಿಟ್ಟು ಉಳಿದದ್ದು ಸುಳ್ಳು ಅಂತ ಅನ್ನಬೇಕಾಗತ್ತೆ. ಅಂದರೆ ಎಕ್ಸ್ಕ್ಲೂಡಿಂಗ್ ದಿಸ್ ಅಂತ, ಇವುಗಳನ್ನು ಹೊರತುಪಡಿಸಿ ಉಳಿದಿದ್ದು ಸುಳ್ಳು ಅಂತ. ಪ್ರಮಾಣಗಳು ಸುಳ್ಳು ಅಂತಾದರೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ. ಆದ್ದರಿಂದ ಯಾವ ಪ್ರಮಾಣಗಳು ಕೂಡ ಸುಳ್ಳಲ್ಲ, ಪ್ರತ್ಯಕ್ಷ ಆಗಮ ಮತ್ತು ಅನುಮಾನ. ಆ ಮೂರು ಪ್ರಮಾಣಗಳಲ್ಲಿ ಆಗಮ ಅನ್ನೋದು ಪ್ರಬಲ ಪ್ರಮಾಣ ಅಂತ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಎಲ್ಲವೂ ಕೂಡ ಸತ್ಯಭೂತವೇ ಆಗಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲರ ಅನುಭವ ಜಗತ್ತಿನ ಬಗ್ಗೆ ಮತ್ತು ಪ್ರಮಾಣಗಳ ಬಗ್ಗೆ ಸತ್ಯವೇ ಆಗಿರ್ತಕ್ಕಂಥದ್ದು. ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ವಿಶ್ವ, ಪ್ರಪಂಚ, ಪ್ರಕೃತಿ ಇವು ಸುಳ್ಳು ಅಂಥೇಳಿ ಯಾರಿಗೂ ಅನುಭವ ಇಲ್ಲ. ಅನುಭವವೇ ಈ ಪ್ರಮಾಣಗಳ ಮತ್ತು ಜಗತ್ತಿನ ಸತ್ಯತ್ವವನ್ನು ತಿಳಿಸ್ತಾ ಇದೆ. ಸತ್ವಂಚ ಅಸ್ಯ ಅನುಭೂತಿತಃ ಅನುಭೂತ ವಿರೋಧೇನ ಮಾ ನಕಾಚನ ಅಂತೇಳಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ವಿಷ್ಣು ತತ್ವ ವಿನಿರ್ಣಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ, ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ ಅಂತ. ಅನುಭವವೇ ಎಲ್ಲದರ ಸತ್ಯತ್ವವನ್ನು ಅಸ್ತಿತ್ವವನ್ನು ತಿಳಿಸ್ತಾ ಇರಬೇಕಾದ್ರೆ ಸುಳ್ಳು ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅನುಭವಕ್ಕೆ ವಿರೋಧಿಯಾಗಿರ್ತಕ್ಕಂಥ ಯಾವ ಶಾಸ್ತ್ರವೂ ಕೂಡ ಪ್ರಾಮಾಣ್ಯ ಅಂತ ಅನಿಸೋದೇ ಇಲ್ಲ. ಆತ್ಮಸಾಕ್ಷಿ ಎಲ್ಲವನ್ನು ಸತ್ಯ ಅಂತ ತಿಳಿಸ್ತಾ ಇರಬೇಕಾದ್ರೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಈ ವಿಶ್ವವೂ ಸತ್ಯ, ಅನಾದಿಯಾಗಿರ್ತಕ್ಕಂಥದ್ದು. ಹೆಂಗೆ ಅಂದರೆ ಬ್ರಹ್ಮನಂತೆ ವಿಶ್ವವೆಲ್ಲವೂ ಕೂಡ ಸತ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಹಂಗಾರ ಪರಮಾತ್ಮನ ಲಕ್ಷಣಗಳೇನು ಅಂದರೆ, ಸಮಸ್ತ ಪ್ರಪಂಚವನ್ನು ಸರ್ವ ದೇಶ ಕಾಲಗಳಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದೇ ಭಗವಂತನ ಲಕ್ಷಣ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಏನಿದೆ ಭಗವಂತನಲ್ಲಿರ್ತಕ್ಕಂಥ ಅಸಾಧಾರಣ ಲಕ್ಷಣ. ಭಗವಂತನನ್ನು ಬಿಟ್ಟು ಇನ್ಯಾರಲ್ಲೂ ಎಂದಿಗೂ ಸ್ವತಂತ್ರತೆಯನ್ನ ಕಾಣಲಿಕ್ಕೆ ಶಕ್ತಿಯೇ ಇಲ್ಲ. ಇದು ಭಗವಂತನ ಲಕ್ಷಣ. ಈ ಜಗತ್ತು ಮತ್ತು ಈ ಎಲ್ಲ ಕಾರ್ಯ ಅಂದರೆ ಲಕ್ಷಣಗಳು ಕೂಡ ಸತ್ಯ ಆಗಬೇಕು ಅಂತಾದರೆ ಮೊದಲಿಗೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಸತ್ಯ ಆಗಿರಲೇಬೇಕು. ಇಲ್ಲದೇ ಇದ್ದರೆ ಈ ಲಕ್ಷಣವೇ ಕೂಡೋದಿಲ್ಲ. ತೋರಿದ್ದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಹೋಗಿ ಎರಡು ಪ್ರಪಂಚವಾದ ಸತ್ಯವನ್ನು ಹೋಗಬೇಕಾಗತ್ತೆ. ಅದನ್ನು ಪಾರಮಾರ್ಥಿಕ ಸತ್ಯ ಅಂತೇಳಿ ಈ ರೀತಿಯಾಗಿ ವ್ಯಾವಹಾರಿಕ ಸತ್ಯ ಅಂತ ಎರಡು ಸತ್ಯವನ್ನು ಹೇಳಿಕ್ಕೆ ಹೋಗಬೇಕಾಗತ್ತೆ. ವಿಶ್ವಂ ಪರಮಾರ್ಥ ಸತ್, ಅನಾದಿತ್ವಾತ್ ಬ್ರಹ್ಮವತ್, ವಿಶ್ವಂ ಸತ್ಯಂ ಸಾಕ್ಷಿವೇದತ್ವಾತ್ ಆತ್ಮವತ್. ಉದಾಹರಣೆಗೆ, ಕಪ್ಪೆ ಚಿಪ್ಪು ಇರದೆ ಬೆಳ್ಳಿಯನ್ನು ತೋರಲಿಕ್ಕೆ ಶಕ್ಯ ಇಲ್ಲ. ಕಪ್ಪೆ ಚಿಪ್ಪು ಸತ್ಯವಾಗಿ ಇರಬೇಕು, ಬೆಳ್ಳಿಯಂತೆ ಸಾದೃಶ್ಯವೂ ಕೂಡ ಇರಬೇಕು. ನಿಜವಾದ ಬೆಳ್ಳಿ ಇರದೆ ಅಂದರೆ ಅದನ್ನು ಯಾವತ್ತೂ ಯಥಾರ್ಥ ಜ್ಞಾನದಿಂದ ಅಂದರೆ ಸರಿಯಾಗಿ ನಿಶ್ಚಯ ಜ್ಞಾನದಿಂದ ತಿಳ್ಕೊಳ್ಳದೇ ಇದ್ದರೆ ಅದರ ಸಾದೃಶ್ಯ ಇಲ್ಲಿ ತೋರಲಿಕ್ಕೆ ಸಾಧ್ಯವೂ ಇಲ್ಲ, ಅದನ್ನು ಊಹೆ ಮಾಡಲಿಕ್ಕೂ ಇಲ್ಲ. ಒಂದು ಕಂಪ್ಯಾರಿಸನ್ ಮಾಡಬೇಕು, ಹೋಲಿಕೆ ಮಾಡಬೇಕು ಅಂತಾದರೆ ಎರಡು ವಸ್ತುಗಳು ಜಗತ್ತಿನಲ್ಲಿ ಇರಲಿಕ್ಕೇ ಬೇಕು. ಬೆಳ್ಳಿ ಸತ್ಯವಾಗಿಯೇ ಇದೆ, ಆದರೆ ಅದು ಎಲ್ಲೋ ಇದೆ. ಕಪ್ಪೆ ಚಿಪ್ಪು ಪ್ರತ್ಯಕ್ಷವಾಗಿ ಎದುರಿಗೆ ಇದೆ. ಅದು ಎರಡರ ಸಾದೃಶ್ಯವನ್ನು ಸತ್ಯ ಅಂತ ಒಪ್ಪದೆ ಯಾರಿಗೂ ಭ್ರಮೆ ಅಥವಾ ಸುಳ್ಳು ಅಂತ ತೋರೋದು ಕೂಡ ಅಸಾಧ್ಯ. ಆದ್ದರಿಂದ ಸುಳ್ಳು ಅನ್ನೋದಕ್ಕೆ ಹೋಗಿ ಎರಡು ಸತ್ಯಗಳನ್ನು ಒಪ್ಪುವಂಥ ಅನಿವಾರ್ಯತೆ ಪ್ರಸಂಗ ಎದುರಾಗತ್ತೆ. ಅದರಿಂದ ಹೇಳ್ತೀನಿ ಕೇಳು, ಸುಳ್ಳು ನಮ್ಮಲ್ಲಿಲ್ಲವಯ್ಯ. ವೇದಗಳು ನಿತ್ಯ, ಅನಾದಿಯಾಗಿರ್ತಕ್ಕಂಥದ್ದು, ಅಪೌರುಷೇಯವಾಗಿರ್ತಕ್ಕಂಥದ್ದು. ಋಗ್ವೇದ ಮಂತ್ರ ಹೇಳ್ತಾ ಇದೆ, ವಿಶ್ವಂ ಸತ್ಯಂ ತತ್ ನಮೋಘಂ. ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜಗತ್ತು ಸತ್ಯವೇ ಆಗಿದೆ, ಎಂದಿಗೂ ಸುಳ್ಳಲ್ಲ. ಸರ್ವಜ್ಞ, ಸರ್ವ ಪ್ರೇರಕ, ಸರ್ವ ನಿಯಾಮಕ, ಸ್ವತಂತ್ರ, ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅಂದರೆ ಭೂತ, ಭವಿಷ್ಯತ್, ವರ್ತಮಾನ ಎಲ್ಲ ಕಲ್ಪಗಳಲ್ಲೂ ಕೂಡ ಎಲ್ಲ ಕಾಲದಲ್ಲೂ ಯಥಾರ್ಥವಾಗಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಇದು ಅವನ ಲೀಲೆ. ಆನಂದದಿಂದ ಸೃಷ್ಟಿ ಮಾಡ್ತಾನೆ, ಆನಂದಕ್ಕಾಗಿ ಅಲ್ಲ. ಅವನು ಸತ್ಯ ಸಂಕಲ್ಪ. ಅವನ ಶಕ್ತಿ ಅನ್ನೋದು ಅಪಾರವಾಗಿರ್ತಕ್ಕಂಥದ್ದು, ಅಪರಿಮಿತವಾಗಿರ್ತಕ್ಕಂಥ ಶಕ್ತಿ. ಅಂತಹ ಅದ್ಭುತವಾಗಿರ್ತಕ್ಕಂಥ ಆ ಪರಮಾತ್ಮನ ಶಕ್ತಿಗೆ ಈ ವಿಶ್ವವೇ ಸಾಕ್ಷಿ. ಬಹುಚಿತ್ರ ಜಗತ್ ಬಹುದಾ ಕರ್ಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತೇಳಿ ಅವನ ಅಚಿಂತ್ಯದ್ಭುತ ಶಕ್ತಿಗೆ ವಿಶ್ವವೇ ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ಏಕತೆಯೂ ಇದೆ, ಅನೇಕತೆಯೂ ಇದೆ. ಇದನ್ನು ಸುಳ್ಳು ಅನ್ನೋದು ಸಾಧ್ಯವೇ ಇಲ್ಲ. ಈ ಜಗತ್ತೇ ಸಾಕ್ಷಿ. ದೇವರ ಸೃಷ್ಟಿಯಾದಿ ಮಹಿಮೆಯನ್ನು ಸುಳ್ಳು ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಇದನ್ನು ಸುಳ್ಳು ಅಂತ ಹೇಳೋದಾದರೆ ದೇವರ ಸೃಷ್ಟಿಯಾದಿ ಮಹಿಮೆಯ ಅಷ್ಟಕರ್ತೃತ್ವವನ್ನು ಕೂಡ ಸುಳ್ಳು ಅಂತ ಹೇಳಬೇಕಾಗಿತ್ತು. ಜನ್ಮಾದ್ಯಸ್ಯತಃ ಅಂತ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ಪ್ರಕೃತಿ ಪುರುಷಂ ಚೈವ ವಿದ್ಯೆ ಅನಾದಿ ಉಭಾವಪಿ ಅಂತೇಳಿ. ಎರಡೂ ಕೂಡ ಅವನಿಂದಲೇ ಸರ್ವ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನಿಂದನೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅವನ ಸೃಷ್ಟಿಗೆ ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಸಾಧನವಾದ ಜಡ ಪ್ರಕೃತಿ, ಅನಂತ ಜೀವರಾಶಿಗಳು ಎಲ್ಲವೂ ಎಲ್ಲರೂ ಕೂಡ ಅನಾದಿ ನಿತ್ಯರಾಗಿ ಇರ್ತಕ್ಕಂಥದ್ದು. ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವರಾಶಿಗಳು 84 ಲಕ್ಷ ಯೋನಿಗಳು ಅಂತ ಏನು ಹೇಳ್ತೀವಿ, ಎಲ್ಲವೂ ಕೂಡ ನಿತ್ಯವೇ ಆಗಿರ್ತಕ್ಕಂಥದ್ದು. ಎಲ್ಲ ವಿಧ ಪ್ರಮಾಣಗಳಿಂದ ಸಿದ್ಧವಾಗಿರ್ತಕ್ಕಂಥದ್ದು, ಸತ್ಯಭೂತವಾಗಿ ಇರ್ತಕ್ಕಂಥದ್ದು. ಆದ್ದರಿಂದ ದಾಸರು ಹೇಳ್ತಾರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಆದ್ದರಿಂದ ಕಣ್ಣಿಗೆ ಕಾಣೋದಷ್ಟೇ ಸತ್ಯ, ಕಣ್ಣಿಗೆ ಕಾಣದಿದ್ದೇ ಇದ್ದು ಸುಳ್ಳು ಅಂತ ಈ ರೀತಿಯಾಗಿ ನೀನು ಹೇಳಲಿಕ್ಕೆ ಹೋಗಬೇಡ. ಪ್ರತ್ಯಕ್ಷಕ್ಕೆ ಗೋಚರ ಆಗದೇ ಇದ್ದರೂ ಕೂಡ ಅನುಮಾನ ಮತ್ತು ಆಗಮ ಅಂತ ಇನ್ನೆರಡು ಪ್ರಮಾಣಗಳಿಂದ ತೋರೋದು ಖಂಡಿತ ಸುಳ್ಳಲ್ಲ. ಆದ್ದರಿಂದ ದೇವರು ಸತ್ಯನೇ ಹೌದು, ಸುಳ್ಳಲ್ಲ. ಒಂದು ವೇಳೆ ಈ ಚೇತನ ಅಚೇತನಗಳಿಂದ ಪೂರ್ಣವಾಗಿರ್ತಕ್ಕಂಥ ಜಗತ್ತು, ಅದರಲ್ಲಿರ್ತಕ್ಕಂಥ ಅರ್ಥಾತ್ ಜೀವರು ಭಗವಂತರ ಅಧೀನದಲ್ಲಿ ಇರದೇ ಇದ್ದಿದ್ದರೆ ತನಗೆ ಬೇಕಾದಂತೆ ಸ್ವಚ್ಛಂದವಾಗಿ ಇರ್ಬೋದಾಗಿತ್ತು, ಏನು ಬೇಕೋ ಆ ರೀತಿಯಾಗಿ ಇರ್ಬೋದಿತ್ತು. ಜೀವ ತನ್ನಿಚ್ಛೆಯಂತೆ ಎಲ್ಲ ಸುಖವನ್ನು ಕೂಡ ತಾನು ಬಯಸಿದ ದೇಹವನ್ನಿರ್ಬೋದು, ಅದು ಪುರುಷ ಆಗಿರ್ಬೋದು, ಸ್ತ್ರೀ ಇರ್ಬೋದು, ಮೃಗ, ಪಕ್ಷಿ, ಕೀಟ, ಅದನ್ನು ಪಡ್ಕೋಬೋದಾಗಿತ್ತು. ತನಗೆ ಬೇಕಾದಂಥ ಉತ್ತಮವಾಗಿರತಕ್ಕಂಥ ಒಳ್ಳೆ ಸದ್ಬುದ್ಧಿಯನ್ನು ಪಡಿಬೋದಾಗಿತ್ತು, ಒಳ್ಳೆ ವಿದ್ಯೆಯನ್ನು ಪಡಿಬೋದಾಗಿತ್ತು, ತನ್ನ ಆಯುಸ್ಸನ್ನು ತಾನು ನಿಯಮನ ಮಾಡ್ಕೊಳ್ಬೋದಾಗಿತ್ತು, ಆರೋಗ್ಯ ಸೌಂದರ್ಯ ಏನು ಬೇಕೋ ಎಲ್ಲವನ್ನು ಕೂಡ ಪಡ್ಕೋಬೋದಾಗಿತ್ತು. ಆದರೆ ಯಾರು ಜಗತ್ತಿನಲ್ಲಿ ಪಡ್ಕೊಂಡಿದ್ದಾರಾ? ಇಲ್ಲ. ಜೀವನಿಗೆ ಯಾರೇ ಆಗಲಿ ಅವನಿಗೆ ವೃದ್ಧಾಪ್ಯ ಅನ್ನೋದು ಬೇಡ. ಆದರೆ ಹಲ್ಲು ಉದುರತ್ತೆ, ಚರ್ಮ ಸುಕ್ಕಾಗತ್ತೆ, ಕೂದಲು ಬೆಳ್ಳಗಾಗತ್ತೆ, ಇದೆಲ್ಲವೂ ಆಗ್ತಾ ಇದೆಯೋ ಇಲ್ಲೋ? ಆದ್ದರಿಂದ ಹೇಳ್ತೀನಿ ಕೇಳು, ಎಲ್ಲ ಜೀವರ ಸ್ವರೂಪ ಅನ್ನೋದು ಅನಾದಿ ಯೋಗ್ಯತೆ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಫಲ ನೀಡೋನೊಬ್ಬ ಭಗವಂತ ಇದ್ದಾನಲ್ಲ, ಅವನು ಸುಳ್ಳಲ್ಲ, ಅವನು ಸತ್ಯಭೂತನೇ ಆಗಿದ್ದಾನೆ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯದಿ ನಾಮ ನ ತಸ್ಯ ವಶೀ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್ ಅಂತ. ದೇವರು, ಧರ್ಮ, ಅಧರ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ, ಇದೆಲ್ಲವೂ ಕೂಡ ನಿತ್ಯ ಅನ್ನೋದಕ್ಕೆ ಈ ಶಾಸ್ತ್ರ, ಈ ಪ್ರತ್ಯಕ್ಷವಾಗಿರ್ತಕ್ಕಂಥ ಪ್ರಪಂಚ, ಈ ಎಲ್ಲರ ಅನುಭವಗಳೇ ಸಾಕ್ಷಿ ಇರುವಾಗ ಸುಳ್ಳು ಅಂತ ಹೇಳಿ ಕೊರಟಿದೆಯಲ್ಲ, ಹೇಳ್ತೀನಿ ಕೇಳು, ಸುಳ್ಳು ನಮ್ಮಲ್ಲಿಲ್ಲ ಭಯ. ಪುಣ್ಯ ಪಾಪ ಇತ್ಯಾದಿ ಎಲ್ಲ ಇದೆ, ಶಿಕ್ಷೆ ಸುಖ, ಪುಣ್ಯವನ್ನು ಮಾಡಿದವರಿಗೆ ಸುಖ ಇದೆ, ಪಾಪವನ್ನು ಮಾಡಿದವರಿಗೆ ಶಿಕ್ಷೆ, ಇವೆಲ್ಲ ನೀನು ಹೇಳದಂತೆ ಸುಳ್ಳು ಅಂತ ಆಗಿದ್ದರೆ ಈ ಜಗತ್ತು ಪರಸ್ಪರ ಹಿಂಸೆಯಿಂದ ಹಾಳಾಗಿ ಹೋಗ್ತಿತ್ತು. ಯಾಕಂದರೆ ಯಾರ ಭಯನೂ ಇರ್ತಾನೆ ಇರಲಿಲ್ಲ. ಧರ್ಮಾಧ್ಯಭಾವೇ ತೇನ ಪರಸ್ಪರ ಹಿಂಸಾದಿನ ಅಪಕಾರ ಸೇವಾ ಪ್ರಾಪ್ತೇ ಅಂತ ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಹಾಗೆ ಭಯ ಇದ್ದಿದ್ದರಿಂದ ಪಾಪ ಮಾಡಲಿಕ್ಕೆ ಜೀವ ಹೆದರ್ತಾನೆ. ಯಾಕೆಂದರೆ ಘೋರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಅನ್ನೋದಾಗ್ತಾ ಇದೆ ಅಂತ. ನೀನು ಹೇಳಿದಂಗೆ ಇದ್ಯಾವುದೂ ಇರಲಿಲ್ಲ ಅಂತಾಗಿದ್ದರೆ ಈ ಜಗತ್ತು ಅನ್ನೋದು ಪರಸ್ಪರ ಹಿಂಸೆಯಿಂದ ಹಾಳಾಗಿ ಹೋಗ್ತಿತ್ತು. ಜಗತ್ತನ್ನು ನಿಯಂತ್ರಣ ಮಾಡಲಿಕ್ಕೆ ಧರ್ಮ ಅನ್ನೋದಿದೆ, ಧಾರಕತ್ವ ಧರ್ಮ ಅಂತ. ಆ ಜಗತ್ತಿನಲ್ಲಿ ಎಲ್ಲರೂ ಬಯಸದೇ ಇದ್ದರೂ ಕೂಡ ಸುಖವೂ ಇದೆ, ದುಃಖವೂ ಇದೆ, ಸುಖ ದುಃಖಗಳು ಎರಡೂ ಇರ್ತಕ್ಕಂಥದ್ದು. ಅವುಗಳಲ್ಲಿ ವ್ಯತ್ಯಾಸ ಅನ್ನೋದು ಕರ್ಮಗಳಿಗೆ ಅನುಸಾರವಾಗಿ ಜೀವನ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ನಡೆಯುವಂಥದ್ದು. ತಾರತಮ್ಯವೂ ಇದೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಒಂದೇ ಅಲ್ಲ. ಆದ್ದರಿಂದ ನಾಸ್ತಿಕರ ಮಾತು ಬೇಡ, ಎಲ್ಲವನ್ನು ಸುಳ್ಳು ಅನ್ನೋದು ನಾಸ್ತಿಕನ ಲಕ್ಷಣನ. ಹೇಳ್ತೀನಿ ಕೇಳು, ಎಲ್ಲವನ್ನು ಇಲ್ಲ ಅಥವಾ ಸುಳ್ಳು ಅಂತ ಅಂದರೆ ಅವನ ಬದುಕೇ ಅಪಾಯಕ್ಕೆ ಗುರಿ ಆಗ್ತಾ ಇದೆ. ದೇವರನ್ನು ಸರ್ವೋತ್ತಮ, ಅವನು ಸರ್ವತ್ರ ವ್ಯಾಪ್ತ ಅಂತ ಹೇಳಲಿಲ್ಲ ಅಂತಾದರೆ, ಭಗವಂತನನ್ನು ಸುಳ್ಳು ಅಂತ ಹೇಳಿ ಕೊಟ್ರೆ ಅವನು ನಮ್ಮನ್ನು ಶಿಕ್ಷೆ ಕೊಡದೆ ಬಿಡ್ತಾನೆ. ಇಂಥ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿ ನಮಗೆ ಅನಂತ ರೂಪಗಳಿಂದ ನಮ್ಮೊಳಗೆ ನಿಂತು ಉಪಕಾರ ಮಾಡ್ತೀಯಲ್ಲ, ಅವನನ್ನು ನೀನು ಇಲ್ಲ, ನಿನ್ನಿಂದ ತಯಾರಿಸ ಆಗಿ ಸೃಷ್ಟಿಸಲ್ಪಟ್ಟ ಜಗತ್ತು ಇಲ್ಲ ಅಂತಾದರೆ ನಮಗೆ ಶಿಕ್ಷೆ ಕೊಡದೆ ಬಿಡ್ತಾನಾ? ಇಲ್ಲ. ಅದಕ್ಕೆ ಎಲ್ಲವನ್ನು ಸುಳ್ಳು ಅನ್ನೋದು ನಾಸ್ತಿಕರ ಲಕ್ಷಣ. ಸ್ವರ್ಗ, ನರಕ, ಪುಣ್ಯ, ಪಾಪ, ದೇವರು ಎಲ್ಲ ಸುಳ್ಳು ಅಂತ ಯಾರು ಹೇಳ್ತಾರಲ್ಲ, ಅವನು ನಿತ್ಯ ದುಃಖ ಸ್ವರೂಪವಾಗಿರ್ತಕ್ಕಂಥ ಅಂಧಂತ ಮನಸ್ಸಿನಲ್ಲಿ ಬೆಳೀತಾನೆ. ಅವನಿಗೆ ಸಣ್ಣ ಪುಟ್ಟ ಶಿಕ್ಷೆ ಅನ್ನೋದಲ್ಲ, ಅಂಧಂತ ಮನಸ್ಸಿನ ಸ್ವರೂಪ ಹೆಂಗಿದೆ ಅಂದರೆ ನಿತ್ಯ ದುಃಖವಾಗಿರ್ತಕ್ಕಂಥದ್ದು, ನಚ ಪುನರಾವರ್ತದೆ, ಆ ದುಃಖದಿಂದ ಬಿಡುಗಡೆನೇ ಇಲ್ಲ, ಆ ರೀತಿಯಾಗಿ ಇರ್ತಕ್ಕಂಥದ್ದು. ಅದೇ ಎಲ್ಲವನ್ನು ಸತ್ಯ ಅಂತಂದರೆ ಭಗವಂತನೂ ಸತ್ಯ, ಅವನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಈ ಜಗತ್ತು ಸತ್ಯ ಅಂತ ಯಾರು ನಂಬುತ್ತಾರೆ ಒಪ್ತಾರೆ, ಅವನು ಯಾವ ಹಾನಿ ಇಲ್ಲದೆ ಇದ್ದಂಗೆ ತನ್ನ ಜೀವನವನ್ನು ನಿರ್ವಿಘ್ನವಾಗಿ ನಡೆಸ್ಕೊಂಡು ಹೋಗ್ತಾನೆ. ಇದು ಭಗವಂತನ ಅನುಗ್ರಹದಿಂದ. ಎಲ್ಲ ಸತ್ಯವಾಗಿ ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ಇದ್ದಾಗ ಅವನು ಸ್ವಚ್ಛಂದವಾಗಿ ಮನಸ್ಸಿಗೆ ಬಂದಂತೆ ಬಾಳಿದ್ರೆ ತಾನೇ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತಾನೆ, ಅದು ಸತ್ಯ ಅಂತ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ವ್ಯಾಖ್ಯಾನಕಾರರು. ಬಸ್ಸು ಅಥವಾ ಟ್ರೈನ್ನಲ್ಲೋ ಇನ್ನೆಲ್ಲೋ ಹೋಗಬೇಕು ಅಂತಾದರೆ ಟಿಕೆಟ್ ಖರೀದಿ ಮಾಡುತ್ತಲ್ಲ ಪ್ರಾಮಾಣಿಕವಾಗಿ, ಅವನು ನೆಮ್ಮದಿಯಿಂದ ಪ್ರಯಾಣ ಮಾಡ್ತಾನೆ. ಅದೇ ಚೆಕಿಂಗ್ ಇಲ್ಲ ಅಂತ ಟಿಕೆಟ್ಲೆಸ್ ಟ್ರಾವೆಲರ್ ಯಾರಿದಂದ, ಅವನು ಚೆಕಿಂಗಿಗೆ ಬಂದಾಗ ಪೆನಾಲ್ಟಿಯನ್ನೂ ಕೊಡಬೇಕಾಗತ್ತೆ, ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಹೇಳ್ತೀನಿ ಕೇಳು, ಆಸ್ತಿಕ ಮತದಲ್ಲಿ ಎಲ್ಲವೂ ಕೂಡ ಸತ್ಯ, ಅಷ್ಟೇ ಅಲ್ಲ ಎಲ್ಲವೂ ಕೂಡ ಸುರಕ್ಷಿತವಾಗಿರ್ತಕ್ಕಂಥದ್ದು. ಆದ್ದರಿಂದ ಸುಳ್ಳು ನಮ್ಮಲ್ಲಿಲ್ಲ ವಯ್ಯ ಅಂಥೇಳಿ ದಾಸರು ಇಲ್ಲಿ ಹೇಳುವಂಥದ್ದು. ಮುಂದೆ ಹೇಳ್ತಾರೆ, ಸುಳ್ಳೇ ನಮ್ಮನಿ ದೇವರು ಅಂತ ಪ್ರಶ್ನೆ ಮಾಡ್ತಾರೆ. ಇದು ಪರಮತ ನಿರಾಕರಣಕ್ಕಾಗಿ ಹೊರಟಿರ್ತಕ್ಕಂಥ ಹಾಗೂ ಪರಮತವನ್ನು ವಿವರಿಸುವಂಥ ಒಂದು ವಾಕ್ಯ. ನಮ್ಮನೆ ಅಂದರೆ ಈ ಸಾಧನ ಶರೀರ, ನಮ್ಮನೆ ದೇವರು ಅಂದರೆ ಈ ದೇಹದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತ, ಅವನ ಸುಳ್ಳೇ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅವನು ಸರ್ವ ಪ್ರೇರಕ, ಸರ್ವ ನಿಯಾಮಕ, ಸರ್ವಶಬ್ದ ವಾಚ್ಯತ್ವ, ಸರ್ವಜ್ಞತ್ವ, ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥದ್ದು. ತೇನ ವಿನ ತೃಣಮಫಿ ನಚಲತಿ, ಅವನಿಲ್ಲದೆ ಇದ್ದರೆ ಯಾವುದು ಕೂಡ ಸಿಕ್ಕೇ ಇಲ್ಲ. ಸಾಂಖ್ಯ ಮತದವರಲ್ಲಿ ಎರಡು ರೀತಿಯಾಗಿ ವಿಭಾಗ, ಒಂದು ನಿರೀಶ್ವರ ಸಾಂಖ್ಯ ಅಂತ, ಒಂದು ಶೇಷ್ವರ ಸಾಂಖ್ಯ ಅಂತ, ಎರಡು ಪಂಗಡಗಳಿರುವಂಥದ್ದು. ಇವರಲ್ಲಿ ನಿರೀಶ್ವರ ಸಾಂಖ್ಯರು ಹೇಳ್ತಾರೆ, ಈ ಜಗತ್ತು ಎಲ್ಲವೂ ಕೂಡ ಜಡ ಪ್ರಕೃತಿಯಿಂದ ಆಗಿರೋದ್ರಿಂದ ಭಗವಂತನನ್ನು ಅಥವಾ ಈಶ್ವರನನ್ನು ಒಪ್ಪಲೇಬೇಕಾಗಿರ್ತಕ್ಕಂಥ ಪ್ರಮೇಯ ಇಲ್ಲ ಅಂತ ಅವರ ವಾದ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರವರು, ಹಾಲು ಮೊಸರಾಗಿ ಪರಿಣಾಮ ಹೊಂದಬೇಕು ಅಂತಾದರೆ ಯಾವ ಭಗವಂತನ ಅಥವಾ ಈಶ್ವರನ ಅನುಗ್ರಹವೂ ಬೇಡ ಅಂತ ಅವರ ತರ್ಕ. ದಾಸರು ಅದೇ ವಾಕ್ಯ ಇಟ್ಕೊಂಡು ವಿಮರ್ಶನೆ ಮಾಡ್ತಾರೆ, ನಮ್ಮ ಮನೆ ಅಂತಂದರೆ ಈ ಜಗತ್ತು, ಇದಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಭಗವಂತ ಸುಳ್ಳು ಅಂತ ಅನ್ನೋದಾದರೆ ಜಡ ಪ್ರಕೃತಿಯಿಂದಲೇ ಸೃಷ್ಟಿ ಆಗ್ತಿರಬೇಕಾದ್ರೆ ಈಶ್ವರನನ್ನು ಯಾಕೆ ಅಂಗೀಕರಿಸಬೇಕು ಅನ್ನೋದು ಅವರು ನಿರೀಶ್ವರ ಸಾಂಖ್ಯರ ವಾದ. ಅದನ್ನೇ ಅನುವಾದ ಮಾಡಿ ಹೇಳ್ತಾರೆ, ಅದೇ ವಾಕ್ಯದಿಂದಲೇ ಅವರಿಗೆ ಉತ್ತರವನ್ನು ಕೊಡ್ತಾರೆ. ನಮ್ಮ ಮನೆ ದೇವರು ಸುಳ್ಳ? ಖಂಡಿತ ಸುಳ್ಳಲ್ಲ. ಸುಳ್ಳು ಅನ್ನೋದ್ರ ಮುಂದೆ ಕಾಕುಸ್ವರವನ್ನು ಹಾಕಿ ಅಂದರೆ ಅಲವತ್ಕೊಂಡು, ನಮ್ಮನೆ ದೇವರು ಸುಳ್ಳ? ಸುಳ್ಳಲ್ಲ ಅಂತೇಳಿ. ಯಾಕೆ ಸುಳ್ಳಲ್ಲ ಅಂದರೆ ಕಾರಣ ಕೊಡ್ತಾರೆ ದಾಸರು, ಕೇವಲ ಜಡ ಪ್ರಕೃತಿಗೆ ಇಂಥ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜಗತ್ತನ್ನು ನಿಯಮನ ಮಾಡುವಂಥ ಅಥವಾ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಅನ್ನೋದು ಸರ್ವತಾ ಇಲ್ಲ. ಜಡ ಪ್ರಕೃತಿಗೆ ಅಭಿಮಾನಿ ಆಗಿರ್ತಕ್ಕಂಥವಳು ಯಾರು? ಲಕ್ಷ್ಮೀದೇವಿ. ಅವಳೇ ಹೇಳ್ತಾರೆ, ಶ್ರೀಯತ್ ಕಟಾಕ್ಷ ಬಲವತ್ ಅಜಿತಂ ಅಂತ, ಅಜಿತನಾಮಕನಾಗಿರ್ತಕ್ಕಂಥ ಭಗವಂತನ ಕಟಾಕ್ಷದಿಂದನೇ ಜಗತ್ತಿನ ಎಲ್ಲ ಕಾರ್ಯವನ್ನು ಕೂಡ ನಾನು ಭಗವಂತನ ಕೃಪಾ ದೃಷ್ಟಿಯಿಂದನೇ ಮಾಡ್ತೀನಿ ಅಂತ ಅವಳೇ ಹೇಳ್ಕೊತಾಳೆ. ಇನ್ನು ಹಾಲನ್ನು ಮೊಸರು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಹೆಪ್ಪಾಕೋದು. ಹಾಲಿಗೆ ಮೊಸರನ್ನು ಹೆಪ್ಪು ಹಾಕುವ ಒಬ್ಬ ಮನುಷ್ಯ ಅಥವಾ ಕರ್ತ ಅನ್ನೋನು ಬೇಕೇ ಬೇಕು. ಅದನ್ನೇ ಬ್ರಹ್ಮಸೂತ್ರವು ಹೇಳ್ತಾ ಇದೆ. ಆದ್ದರಿಂದ ಏನು, ತೇನ ವಿನ ತೃಣಮಪಿ ನಚಲತಿ, ಅವನಿಲ್ಲದೆ ಭಗವಂತ ಇಲ್ಲದೆ ಸರ್ವಶಕ್ತ ಸರ್ವ ಸಮರ್ಥ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾಗಿರ್ತಕ್ಕಂಥ ಭಗವಂತ ಇಲ್ಲದೆ ಈ ಜಗತ್ತಿನಲ್ಲಿ ಯಾವ ಕಾರ್ಯವೂ ಕೂಡ ನಡೆಯಲಿಕ್ಕೆ ಶಕ್ಯ ಇಲ್ಲ. ಭಗವಂತನ ಇಚ್ಛೆ ಇಲ್ಲದೇ ಇದ್ದರೆ ಈ ಜಗತ್ತು ಸೃಷ್ಟಿ ಆಗೋದೇ ಇಲ್ಲ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತೇಳಿ. ಆದ್ದರಿಂದ ಕಾರ್ಯವನ್ನು ನೋಡಿ ಕಾರಣವನ್ನು ತಿಳಿಯಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಕಾರ್ಯೇಣ ಕಾರಣಂ ಅವಗತಂ ಭವತಿ ಅಂತ. ಆದ್ದರಿಂದ ಕಾರ್ಯ ಅನ್ನಿಸ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನೋಡಿ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನನ್ನು ಸತ್ಯ ಅಂತಲೇ ಒಪ್ಪಬೇಕು. ಉದಾಹರಣೆಗೆ ಒಂದು ಕಲಾಕೃತಿಯೋ ಪೇಂಟಿಂಗೋ ರಂಗೋಲಿನೋ ಮತ್ತೇನೋ ನೋಡಿದ ಮೇಲೆ ಅದರ ಹಿಂದೆ ಒಬ್ಬ ಕರ್ತ ಅಂದರೆ ಅದನ್ನು ಮಾಡಿದವನು ಇರಲಿಕ್ಕೇ ಬೇಕು ಅಂತ ಜಗತ್ತಲ್ಲಿ ನಾವು ಹೇಗೆ ಊಹಿಸ್ತೀವೋ ಅದೇ ರೀತಿಯಾಗಿ ಭಗವಂತ ಆಗಿದ್ದರಿಂದನೇ ಅದ್ಭುತವಾಗಿರ್ತಕ್ಕಂಥ ಇಂಥ ಸೃಷ್ಟಿಯನ್ನು ಮಾಡಲಿಕ್ಕೆ ಶಕ್ಯ ಅಂತಾರೆ. ಒಂದು ಉದಾಹರಣೆ ಕೊಡಬೇಕು ಅಂತಾದರೆ, ಸ್ತ್ರೀ ಪುರುಷ ಅಂತ ಇಷ್ಟು ಮನುಷ್ಯ ಜೀವಿಗಳನ್ನು ಭಗವಂತ ಸೃಷ್ಟಿ ಮಾಡ್ಯಾನೆ, ಎಷ್ಟು ವೈವಿಧ್ಯತೆ ಇಟ್ಟಿಯಾನೆ. ಎಲ್ಲರ ಫಿಂಗರ್ ಪ್ರಿಂಟ್ ಬೇರೆ, ಎಲ್ಲರ ಫೋಟೋ ಐಡೆಂಟಿಟಿ ಬೇರೆ, ಎಲ್ಲರ ಡಿ ಎನ್ ಎ ಬೇರೆ, ಒಂದರಂತೆ ಒಂದಿಲ್ಲ. ಅದರಿಂದನೇ ಇವತ್ತು ಜಗತ್ತಿನ ಎಲ್ಲ ವ್ಯವಹಾರಗಳು ಕೂಡ ಏಕತೆಯನ್ನು ಹೊಂದಿದೆ, ಅನೇಕತೆಯನ್ನು ಹೊಂದಿದೆ. ಇಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಶಕ್ಯ ಇರೋದು ಸರ್ವೋತ್ತಮನಾಗಿರ್ತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತನಿಗೆ ಮಾತ್ರ ಸಾಧ್ಯ. ಅವನೇ ನಮ್ಮನಿ ದೇವರು, ಈ ನಮ್ಮ ಬಿಂಬರೂಪಿಯಾಗಿ ನಮ್ಮ ಒಳಗೆ ಇದ್ದು ಎಲ್ಲ ಕೆಲಸವನ್ನು ಮಾಡಿಸ್ತಾನೆ. ಅಂಥ ಭಗವಂತ ಸುಳ್ಳೇ? ಸರ್ವತಾ ಸುಳ್ಳಲ್ಲ. ಇನ್ನು ಕೆಲವರು ದೇವರನ್ನು ನಿರಾಕಾರ ನಿರ್ಗುಣ ಅಂತೆಲ್ಲ ಇತ್ಯಾದಿಯಾಗಿ ಹೇಳ್ತಾರೆ. ಅದು ಯಾಕೆ ನಿರಾಕಾರ ಅಂತ ಹೇಳಿದ್ರೆ, ನಿರಾಕಾರ ಅಂದರೆ ಆಕಾರವಿದ್ದದ್ದು ಅನಿತ್ಯ ಮತ್ತು ಮಿತವಾದದ್ದು ಅಂತ ಹೇಳ್ತಾರೆ. ದೇವರು ಅಮಿತ ಮತ್ತು ನಿತ್ಯ, ಅದರಿಂದ ನಿರಾಕಾರ ಅಂತ ಅವರು. ಅವನಲ್ಲಿ ಯಾವ ಧರ್ಮಗಳಿಲ್ಲ ಗುಣಗಳಿಲ್ಲ, ಅದರಿಂದ ನಿರ್ಗುಣ. ದೇವರಿಗೆ ಕರ್ಮ ಬಂಧನ ಅನ್ನೋದಿಲ್ಲ, ಅದರಿಂದ ಅವನು ನಿಷ್ಕ್ರಿಯ. ಅವನು ವ್ಯಾಪಕ, ಅದರಿಂದ ಅವನನ್ನು ಯಾವ ಶಬ್ದಗಳು ಕೂಡ ಹೇಳಲ್ಲ ಅಥವಾ ತಿಳಿಸಲ್ಲ. ಈ ರೀತಿಯಾಗಿ ಹೇಳೋದುಂಟು. ಯಾವುದು ಮಿತವೋ ಲಿಮಿಟೆಡ್ ಅವುಗಳನ್ನು ಶಬ್ದದಿಂದ ಹೇಳ್ಬೋದು. ಶಬ್ದಗಳಿಗೆ ನಿಲುಕ ಭಗವಂತ ಹೇಳಿ ಮುಗಿಸಲು ಸಾಧ್ಯ ಇಲ್ಲ. ಅನಾದಿ ಕಾಲದಿಂದ ಅನಂತ ವೇದಗಳು, ಲಕ್ಷ್ಮೀದೇವಿ ಎಲ್ಲ ಹೇಳ್ತಾ ಇದ್ದರು, ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದರೂ ಕೂಡ ಸಾಕಲ್ಯನ್ನು ಪರಿಪೂರ್ಣ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಶಬ್ದಗಳಿಂದ ಹೇಳಲು ಅಥವಾ ವಾಚಿಸಲು ಆಗದ ಕಾರಣ ಅವಾಚ್ಯ ಅಶಬ್ದ ಅಂತ ಹೀಗೆಲ್ಲ ಅರ್ಥ ಮಾಡೋರು. ಆದರೆ ದಾಸ್ ಹೇಳ್ತಾರೆ, ದೇವರಲ್ಲಿ ಗುಣ ಇದ್ದದ್ದು ಸುಳ್ಳೇ? ಅವನು ಸರ್ವಶಬ್ದ ವಾಚ್ಯತ್ವ, ಅವನನ್ನು ಶಬ್ದಗಳಿಂದ ಹೇಳಲ್ಪಡೋದ್ರಿಂದಲೇ ವೇದಾದಿ ಸಕಲ ಸತ್ಯಾಸ್ತ್ರಗಳು ಕೂಡ ಅವನನ್ನು ತಿಳಿಸ್ಲಿಕ್ಕೆ ಹೊರಟಿದೆ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲವೂ ಕೂಡ ಭಗವಂತನನ್ನೇ ಹೇಳ್ತಾ ಇರೋದು. ವೇದಶ್ಚ ಸರ್ವೈರ್ ಅಹಮೇವ ವೇದ್ಯ ಅಂತ ಗೀತೆಯಲ್ಲಿ ಕೃಷ್ಣನ ಈ ಮಾತನ್ನು ಹೇಳ್ತಾನೆ. ವೇದೆ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಹೀಗೆ ಇಂಥ ಪರಮಾತ್ಮ ಸಾಕಾರನಾಗಿ ಇರ್ತಕ್ಕಂಥವನು, ಆದ್ದರಿಂದನೇ ದೇವರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ, ಅನಂತ ಅವತಾರ ರೂಪಗಳನ್ನು ಧಾರಣೆ ಮಾಡಿದ್ದಾನೆ, ಅನಂತ ಜೀವರಾಶಿಗಳಲ್ಲಿದ್ದು ಪ್ರೇರಕನಾಗಿರ್ತಕ್ಕಂಥವನು ಭೂತ ಕೂಡ ಪರಮಾತ್ಮನೇ. ಆದ್ದರಿಂದ ಹೇಳ್ತೀನಿ ಕೇಳು, ಸುಳ್ಳು ನಮ್ಮಲ್ಲಿಲ್ಲ ವಯ್ಯ. ಅವನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಅವನ ಅಧೀನವಾಗಿದೆ. ಯಾಕಂದರೆ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ಬಿಂಬ ಯಾರು? ಪೂರ್ಣನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ. ಪ್ರತಿಬಿಂಬ ಯಾರು? ಅಪೂರ್ಣನಾಗಿರ್ತಕ್ಕಂಥ ಜೀವ. ಆದ್ದರಿಂದ ಪ್ರತಿಬಿಂಬ ಬಿಂಬನ ಅಧೀನವಾಗಿ ಇರ್ತಕ್ಕಂಥದ್ದು. ಯತ ಪ್ರವೃತ್ತಿ ಭೂತಾನಾಂ ಏವ ಸರ್ವಮಿದಂ ಜಗತ್ ತೇನ ವಿನಾ ತೃಣಮಪಿ ನ ಚಲತಿ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಎಲ್ಲ ಶಾಸ್ತ್ರ ಪುರಾಣಗಳು ಕೂಡ ಪರಮಾತ್ಮನನ್ನು ದೋಷದೂರ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಭಗವಂತನ ಅನಂತ ರೂಪ ಅನಂತ ಅವತಾರಗಳ ಬಗ್ಗೆ ತಿಳಿಸ್ತಾ ಇದೆ. ಭಗವಂತನನ್ನು ಹೇಳ್ತಕ್ಕಂಥ ಎಲ್ಲ ಶಬ್ದಗಳು ಕೂಡ ಗುಣವಾಚಕಗಳಾಗಿರ್ತಕ್ಕಂಥದ್ದು. ಭಗವಂತ ತದ್ರೂಪ ತದಾಕಾರ ತತ್ತ ಶಬ್ದ ವಾಚ್ಯನಾಗಿ ಇರ್ತಕ್ಕಂಥವನು, ಆತ ಸರ್ವತ್ರ ವ್ಯಾಪ್ತನಾಗಿ ಇರ್ತಕ್ಕಂಥವನು. ಸಮಗ್ರ ದೇಶದಲ್ಲಿ ಇಷ್ಟು ದೇವಾಲಯಗಳನ್ನು ನಾವು ನೋಡ್ತೀವಿ. ಅದರಿಂದ ಅವನು ಸಾಕಾರ ನಿರಾಕಾರ ಅಲ್ಲ. ಅವನ ರೂಪ ಗುಣ ಕ್ರಿಯೆ ಎಲ್ಲವನ್ನು ಸುಳ್ಳು ಅಂತ ಹೇಳಿ ಕೊರಟಿದೆಯಲ್ಲ. ಆದರೆ ಶಾಸ್ತ್ರ ಹೇಳ್ತಾ ಇದೆ ಎಲ್ಲವನ್ನು ಸತ್ಯ ಅಂತ ಸಿದ್ಧ ಮಾಡಿ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ಆದ್ದರಿಂದ ನಮ್ಮ ದೇವರು ಸುಳ್ಳು ಎಂದಿಗೂ ಅಲ್ಲ. ಭಗವಂತ ತದ್ರೂಪ ತದಾಕಾರ ತತ್ಸತ್ ಶಬ್ದ ವಾಚ್ಯನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಚೇತನಡಿಗೆ ಬಿಂಬನ ಆಕಾರವನ್ನು ಹೊಂದಲಿಕ್ಕೆ ಅಸಾಮರ್ಥ್ಯ ಆದ ಕಾರಣ ಭಗವಂತ ಸರ್ವ ಸಮರ್ಥ ಸರ್ವಶಕ್ತ ಕರ್ತುಮ್ ಅಕರ್ತುಮ್ ಅನ್ಯತಾ ಕರ್ತುಮ್ ಶಕ್ತನಾದವನಾದ್ರಿಂದ ಬಿಂಬನಾಗಿ ಪ್ರತಿಬಿಂಬದಲ್ಲಿ ತದಾಕಾರನಾಗಿ ಸರ್ವ ಚೇಷ್ಟಾಪ್ರದನಾಗಿದ್ದಾನೆ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಾಗಿ ಒಳಗಿದ್ದಾನೆ ಅಂದರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಸೂತ್ರಭಾಷೆಯಲ್ಲಿ ಹೇಳ್ತಾರೆ. ಹಾಗೆ ಬಿಂಬನಂತೆ ಪ್ರತಿಬಿಂಬ ಇರ್ತಾನೆ, ಬಿಂಬನ ಅಧೀನನಾಗಿರ್ತಾನೆ. ತತ್ಸಾದೃಶ್ಯಂ ತದಧೀನತ್ವಾತ್ ಅಂಥೇಳಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ದೇವರು ಸರ್ವಾಧಾರ ಸರ್ವ ಪ್ರೇರಕ ಸರ್ವಾಶ್ರಯನಾಗಿರ್ತಕ್ಕಂಥವನು ಸರ್ವ ನಿಯಾಮಕನಾಗಿರ್ತಕ್ಕಂಥವನು ಸರ್ವಸತ್ತಾಪ್ರದ ಅಸ್ತಿ ಸತ್ತಾ ಪ್ರತೀತಿ ಪ್ರವೃತ್ತಿ ಎಲ್ಲಕ್ಕೂ ಕಾರಣಭೂತನಾಗಿರ್ತಕ್ಕಂಥವನು ಭಗವಂತನೇ. ಆದ್ದರಿಂದ ನಮ್ಮನೆ ದೇವರು ಆಗಿರ್ತಕ್ಕಂಥ ಬಿಂಬನಲ್ಲಿ ಎಲ್ಲ ಲಕ್ಷಣಗಳೂ ಇದೆ, ಗುಣಗಳೂ ಇದೆ, ಎಲ್ಲವೂ ಪೂರ್ಣವಾಗಿ ಇರ್ತಕ್ಕಂಥದ್ದು. ದೋಷ ಅನ್ನೋದು ಕಿಂಚಿತ್ತೂ ಇಲ್ಲ. ಕುಂದಳ್ಳಷ್ಟಿಲ್ಲಾದ ಮುಕುಂದನೇ ತನಗೆ ಎಂದು ಇಂದಿರ ಪತಿಯ ನೆನೆದಾಳು. ಅಷ್ಟೇ ಅಲ್ಲ, ಭಾಗವತ ಅವನನ್ನು ಅವ್ಯಭಿಚಾರಿ ಅಂತ ವರ್ಣನೆ ಮಾಡ್ತಾ ಇದೆ. ಹಂಗಂದರೆ ಏನು ಅಂದರೆ, ಅವನಲ್ಲಿ ಇರ್ತಕ್ಕಂಥ ಗುಣಗಳಲ್ಲಿ ಅವನಲ್ಲಿ ಮಾತ್ರ ಇರುವಂಥದ್ದು ಇನ್ಯಾರಲ್ಲೂ ಕೂಡ ಕಂಡು ಬರೋದಿಲ್ಲ. ಅವನಲ್ಲಿರ್ತಕ್ಕಂಥ ಅನಂತ ಕಲ್ಯಾಣ ಗುಣಗಳು ಕೂಡ ಪೂರ್ಣವಾಗಿ ಇರುವಂಥದ್ದು. ಅದರಿಂದ ಭಾಗವತ ಭಗವಂತನನ್ನು ಅವ್ಯಭಿಚಾರಿ ಅಂತ ವರ್ಣನೆ ಮಾಡ್ತಾ ಇದೆ. ನೀವು ಪರಮತೀಯರು ಪ್ರಪಂಚವನ್ನು ಸುಳ್ಳು ಅಂತ ಇದ್ದೀರಿ, ಅದಲ್ಲ. ನಮ್ಮ ಪ್ರಪಂಚವೂ ಸತ್ಯ, ನಾವೆಲ್ಲರೂ ವಾಸ ಮಾಡ್ತಾ ಇರ್ತಕ್ಕಂಥ ಈ ಜಗತ್ತು ಬ್ರಹ್ಮಾಂಡ ಏನಿದೆ ಅದೂ ಸತ್ಯ. ನೀವು ಸುಳ್ಳು ಅಂತ ಹೇಳ್ತಾ ಇರೋದು ಯಾವುದೋ ನಮ್ಮ ದೇವರ ಲಕ್ಷಣ. ಅದರಿಂದ ನಿಮ್ಮ ಸುಳ್ಳು ಅಂತ ಏನು ನೀವು ಹೇಳಿಕೊಟ್ಟಿದ್ದಲ್ಲ, ಅದೇ ನಮ್ಮನೆ ದೇವರು. ಸುಳ್ಳೇ ನಮ್ಮನೆ ದೇವರು ಅಂತ ನೀವು ದೇವರಲ್ಲಿ ಯಾವುದೆಲ್ಲವನ್ನು ಕೂಡ ನಕಾರಾತ್ಮಕವಾಗಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ದೀರೋ, ಅದೆಲ್ಲವೂ ಕೂಡ ಸಕಾರಾತ್ಮಕವಾಗಿ ನಮ್ಮ ದೇವರಲ್ಲಿ ಇರ್ತಕ್ಕಂಥದ್ದು. ನೀವು ನಿರಾಕರಣೆ ಮಾಡಿದ್ದೆಲ್ಲವನ್ನು ಕೂಡ ಅದು ಸಾಕಾರ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಸತ್ಯಂ ಪರಂ ಧೀಮಹಿ, ನಿಮ್ಮ ಸುಳ್ಳೇ ನಮ್ಮ ಸತ್ಯವಾಗಿರ್ತಕ್ಕಂಥದ್ದು. ಅದು ಎಂಥ ಸತ್ಯ ಅಂದರೆ ಪಾರಮಾರ್ಥಿಕವಾಗಿರ್ತಕ್ಕಂಥ ಸತ್ಯ, ನಮ್ಮ ಸತ್ಯ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧಾರಹಿತವಾಗಿರ್ತಕ್ಕಂಥ ಸತ್ಯ ಅಂತ ಈ ರೀತಿಯಾಗಿ ಒಂದು ವಿಮರ್ಶೆಯನ್ನು ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಈ ಇನ್ನೊಂದು ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ. ಸುಳ್ಳೇ ನಮ್ಮನೆ ದೇವರು, ಈ ಶರೀರ ಅದೇ ನಮ್ಮನೆ, ಇದು ನಾವು ವಾಸ ಮಾಡ್ತಕ್ಕಂಥ ಪಟ್ಟಣ ಅಥವಾ ಪುರ ಅಂತ. ಆದ್ದರಿಂದ ನಾವೆಲ್ಲರೂ ಕೂಡ ಪುರಂಜನರು. ಈ ದೇಹ ದುರ್ಲಭ ಮತ್ತು ನಶ್ವರವಾಗಿರ್ತಕ್ಕಂಥದ್ದು. ಮೇಲಿಂದ ಮೇಲೆ ಈ ದೇಹಗಳನ್ನು ಅಂದರೆ 84 ಲಕ್ಷ ಯೋನಿಗಳನ್ನು ಪಡೆಯೋದು ಬಿಡೋದು, ಪಡೆಯೋದು ಬಿಡೋದು, ಹೀಗೆ ಕುಲಾಲ ಚಕ್ರದ ತೆರದಿ ತಿರುಗಿಸುತ್ತಿಹನು ಭವಕ್ಕೆ ಕಾರಣನಾಗಿ ತಿಳಿಸದಲೇ. ಅನಾದಿ ಕರ್ಮ ಮತ್ತು ಜೀವನ ಸ್ವರೂಪ ಯೋಗ್ಯತೆಯಂತೆ ಈ ದೇಹ ಅನ್ನೋದು ಬರ್ತಾ ಇದೆ. ಈ ನಶ್ವರ ದೇಹ ಬಾರದಂತೆ ಇದ್ರ ಬಿಡುಗಡೆ ಹೇಗಾಗಬೇಕು ಅಂತಾದರೆ, ದಾಸರು ಹೇಳ್ತಾರೆ ಸಾಧನೆಯಿಂದ ಮಾತ್ರ ಆಗಬೇಕು ಅಂತ. ಹಂಗಾರೆ ಸಾಧನೆ ಅಂದರೆ ಏನು ಅಂತ ಕೇಳಿದ್ರೆ, ಈ ದೇಹ ಪ್ರಕೃತಿ ಸಂಬಂಧ ಇದೆಯಲ್ಲ, ಈ ಪಾಂಚಭೌತಿಕವಾಗಿರ್ತಕ್ಕಂಥ ದೇಹ ಬಾರದೇ ಇದ್ದಂಗೆ ನಾವು ನಮ್ಮ ನೈಜ ರೂಪದಲ್ಲಿ ಅಂದರೆ ಸ್ವರೂಪದಲ್ಲಿ ಇರಲು ಪ್ರಯತ್ನ ಮಾಡ್ತಕ್ಕಂಥದ್ದೇ ಸಾಧನೆ. ಮೋಕ್ಷೋಪಯೋಗಿ ಕರ್ಮಗಳನ್ನು ಮಾಡಬೇಕು. ಅದನ್ನೇ ಇನ್ನೊಂದು ಮುಂಡಿಗೆ ಒಳಗೆ ಹೇಳಿದ್ವಿ, ಒಳ ಹೊರಗೆ ಒಂದಾಗೋ ತನಕ ಸುಲಭವಲ್ಲವೋ ಮಹದ ಆನಂದ ಅಂತ. ಜೀವ ಬೇರೆ ಅಲ್ಲ, ಸ್ವರೂಪ ಬೇರೆ ಅಲ್ಲ, ಇದೇ ಬಂಧನ ನಿವೃತ್ತಿಗೆ ಜೀವ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ. ಭಗವದ್ಭಿಷೇಕ ಜ್ಞಾನವನ್ನು ಪಡ್ಕೋಬೇಕು, ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಯನ್ನು ಮಾಡಬೇಕು, ಆ ಮೂಲಕ ಈ ಬಂಧನ ರೂಪವಾಗಿರ್ತಕ್ಕಂಥ ಲಿಂಗದೇಹದ ಬಿಡುಗಡೆ. ಈ ಸತ್ಯವಾದ ದೇಹದ ಸಂಬಂಧ ಏನಿದೆ, ಪ್ರಕೃತ ದೇಹದ ಸಂಬಂಧ, ಅದರಿಂದ ಆಗ್ತಕ್ಕಂಥ ಸುಖ ದುಃಖ ನಾನಾ ವಿಕಾರಗಳಿದೆ ಯಾವುದು ಕೂಡ ಸುಳ್ಳಲ್ಲ. ಕೆಲವರು ಹೇಳ್ತಾರೆ ಸತ್ಯಕ್ಕೆ ನಾಶ ಇಲ್ಲ, ಅದು ನಾಶ ಹೊಂದೋದಾಗಿದ್ದರೆ ಅದೆಂಥ ಸತ್ಯ ಅಂತ ಕೆಲವರ ವಾದ. ಅವರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಸಂಸಾರ ಶರೀರ ಬಂಧನ ದುಃಖಗಳು ಇವೆಲ್ಲವೂ ಕೂಡ ಶಾಸ್ತ್ರಜ್ಞಾನದಿಂದ ನಾಶ ಆಗೋದಾದರೆ ಅವೆಲ್ಲವೂ ಸುಳ್ಳು, ಸತ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಅಂತ ಆಗಿದ್ದರೆ ಅದು ನಾಶರಹಿತವಾಗಿ ಇರಬೇಕು ಅಂತ ಅವರು ವಾದ. ಆದರೆ ಇಲ್ಲದ್ದನ್ನು ಇದೆ ಅನ್ನೋ ಭ್ರಮೆಯಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಮ್ಮ ದಾಸರು ಪ್ರಶ್ನೆ ಮಾಡ್ತಾರೆ, ಈ ಶರೀರ ಕಣ್ಣಿಗೆ ಕಾಣ್ತಾ ಇದೆ, ಸಂಸಾರ ಕಣ್ಣಿಗೆ ಕಾಣ್ತಾ ಇದೆ, ಆ ಸಂಸಾರದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಜಂಜಾಟವನ್ನು ಕಷ್ಟ ಸುಖ ಇವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ, ಇದು ಸುಳ್ಳ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ತಾಪತ್ರಯ, ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಅಂತೇಳಿ ಸುಖ ದುಃಖ ತಾಪತ್ರಯ ಇವೆಲ್ಲವೂ ಕೂಡ ಸತ್ಯ ಆಗಿರೋದಕ್ಕೆ ನಮಗೆ ಈ ಸಂಸಾರ ಬಂಧನ, ಈ ಸಂಸಾರ ಬಂಧನದಿಂದ ಬಿಡುಗಡೆ ಉಪಾಯ ಹುಡುಕುತ್ತಿರೋದು ನಾವು ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿರೋದ್ರಿಂದನೇ. ಉತ್ಪತ್ತಿ ಅಥವಾ ಹುಟ್ಟು ನಾಶ ಅನ್ನೋದ್ರೆ ಏನು ಅಂದರೆ, ಸತ್ಯ ಸತಃ ಉತ್ಪತ್ತಿ ಸಶೇಷಶ್ಚ ನಾಶ ಅಂತ ಬೃಹದಾರಣ್ಯಕ ಭಾಷೆಯಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಅದರಿಂದ ಸತ್ಯವಾಗಿದ್ದರಿಂದನೇ ನಾಶ ಇದೆ, ಅದು ಸುಳ್ಳು ಆಗಿದ್ದರೆ ನಾಶದ ಪ್ರಶ್ನೆಯೇ ಉದ್ಭವ ಆಗ್ತಾ ಇರಲಿಲ್ಲ. ಹಂಗಾರೆ ಏನು ನಾಶ ಅಂದರೆ ಏನು, ಇನ್ನೊಂದು ರೂಪ ಧಾರಣೆ ಅಷ್ಟೇ, ಅದು ನಾಶ ಅಂತೇಳಿ ಇರೋದಕ್ಕೆ ನಾಶ, ನಾಶ ಆಗಿದ್ದರಿಂದ ಮತ್ತೆ ಹುಟ್ಟು ಅಂತ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ, ರೋಗ ಇದ್ದರೆ ಅಥವಾ ರೋಗ ಇರೋದು ಸತ್ಯ ಆದರೆ ಅದರ ನಾಶಕ್ಕೆ ಉಪಶಮನಕ್ಕೆ ಪರಿಹಾರಕ್ಕೆ ಜೀವ ಪ್ರಯತ್ನ ಮಾಡ್ತಾನೆ. ರೋಗ ದುಃಖ ಸಂಸಾರ ಬಂಧನ ಎಲ್ಲವೂ ಸುಳ್ಳೇ ಆಗಿದ್ದರೆ ಅದಕ್ಕೆ ನಾಶಕ್ಕೆ ಪ್ರಯತ್ನ ಮಾಡೋದು ಅಂತಾದರೂ ಹುಚ್ಚರು ಮಾತಾಡ್ದಂಗೆ ಆಗತ್ತೆ. ಆದ್ದರಿಂದ ದಾಸರ ಪ್ರಶ್ನೆ, ಸುಳ್ಳೇ ಈ ನಮಗೆ ಸಂಸಾರ ಬಂಧನ ಇದೆಯಲ್ಲ ಇದು ಸುಳ್ಳ, ಸುಳ್ಳೇ ನಮ್ಮನೆ ಅಂದರೆ ಈ ಶರೀರ ಇರೋದು ಸುಳ್ಳ, ಆದ್ದರಿಂದ ಈ ಶರೀರ ಸಂಸಾರ ಬಂಧನ ಎಲ್ಲವೂ ಕೂಡ ಸತ್ಯಭೂತವೇ ಆಗಿರ್ತಕ್ಕಂಥದ್ದು, ದೇವರ ಪರಮಾನುಗ್ರಹ ಸಾಮರ್ಥ್ಯದಿಂದ ನಾಶ ಅದಕ್ಕಿದೆ. ದುಃಖದ ರೋಗದ ನಾಶ ಇದೆ, ಜಡ ಶರೀರಗಳ ನಾಶ ಇದೆ, ಲಿಂಗ ಅನಿರುದ್ಧ ಸ್ಥೂಲ ದೇಹಕ್ಕೆ ನಾಶ ಇದೆ, ಪಾಪಗಳು ಭಗವಂತನ ಅನುಗ್ರಹ ಉಪಾಸನೆಯ ಮೂಲಕ ನಾಶ ಆಗ್ತಾ ಇದೆ. ಆದ್ದರಿಂದ ಪಾಪ ಪುಣ್ಯ ಸ್ವರ್ಗ ನರಕ ಎಲ್ಲವೂ ಕೂಡ ಸತ್ಯ ಅನ್ನೋದಾಗಿದೆ. ಲೋಕದಲ್ಲಿ ವಿಷದ ಬಾಧೆ ಅಥವಾ ರೋಗ ಬಾಧೆ ಇದ್ದರೆ ಔಷಧಗಳಿಂದ ನಾಶ ಮಾಡ್ಕೋತೀವಲ್ಲ, ಅದು ಸುಳ್ಳೇನೋ ಇಲ್ಲ, ಅದು ಫುಡ್ ಪಾಯ್ಸನ್ ಇರ್ಬೋದು, ಕ್ರಿಮಿ ಜಂತುಗಳ ಕಚ್ಚುವಿಕೆ ಇರ್ಬೋದು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಉಪದ್ರವವನ್ನು ಲೋಕದಲ್ಲಿ ಏನು ಕಾಣ್ತೀವಲ್ಲ ಅದನ್ನು ಔಷಧಿಗಳಿಂದ ನಾವು ಪರಿಹಾರ ಮಾಡ್ಕೋತೀವಿ, ಮಂತ್ರ ತಂತ್ರ ಜಪ ಅನುಷ್ಠಾನದಿಂದ ಅದನ್ನು ಪರಿಹಾರ ಮಾಡ್ಕೋತೀವಿ, ಅದೆಲ್ಲ ನಾಶ ಆಯಿತು ಇಲ್ಲ, ಅದು ಸತ್ಯ ಹೌದಾ ಇಲ್ಲ, ಸುಳ್ಳು ಹೆಂಗಾಗ್ತದೆ, ಸುಳ್ಳಾಗಲಿಕ್ಕೆ ಶಕ್ತಿ ಇಲ್ಲ. ಅಕಸ್ಮಾತ್ ಇಲ್ಲದೇ ಇದ್ದಿದ್ದರೆ ಸುಳ್ಳು ಅಂತ ಆಗಿದ್ದರೆ ನಾಶದ ಪ್ರಶ್ನೆಯೇ ಉದ್ಭವ ಆಗ್ತಿರಲಿಲ್ಲ. ಅದಕ್ಕೆ ದಾಸರು ಪರಮಾತ್ಮದವ್ರನ್ನ ಪ್ರಶ್ನೆ ಮಾಡ್ತಾರೆ, ನಮ್ಮ ಮನೆ ಸುಳ್ಳೆ ನಮ್ಮ ದೇವರು ಸುಳ್ಳೆ ಯಾವುದು ಸುಳ್ಳಲ್ಲ, ಅದನ್ನು ಹೇಳ್ತಾರೆ ಸುಳ್ಳೆ ನಮ್ಮ ಮನೆ ದೇವರು ಅಂತ ಪರಮತಿಯರನ್ನು ಕುರಿತು ದಾಸರು ಪ್ರಶ್ನೆ ಮಾಡ್ತಾರೆ. ಅಂದರೆ ತಾತ್ಪರ್ಯ ಏನು ಅಂದರೆ, ಸಾರ್ವಕಾಲಿಕವಾಗಿರ್ತಕ್ಕಂಥ ಸತ್ಯ ಇದು ಸುಳ್ಳು ಅನ್ನೋದು ಅಲ್ಲೇ ಅಲ್ಲ, ಸರ್ವತಾ ಅಲ್ಲ. ದೇಹ ಇದ್ದದ್ದು ನಿಜ, ಅದಕ್ಕೆ ನಾಶ ಇರೋದು ನಿಜ, ಇದೆಲ್ಲವೂ ಕೂಡ ಸತ್ಯ. ಆದ್ದರಿಂದ ನಮ್ಮ ಮನೆ ಅಂದರೆ ದೇಹ ಇರೋದು ಹೇಗೆ ಸತ್ಯನೋ ಸುಳ್ಳಲ್ಲವೋ ಅದೇ ರೀತಿಯಾಗಿ ಈ ನಮ್ಮ ಮನೆಯಲ್ಲಿ ಬಿಂಬರೂಪಿಯಾಗಿ ಸದಾ ಪ್ರೇರಕನಾಗಿ ಭಗವಂತ ಇರುವುದು ಕೂಡ ಸತ್ಯವೇ ಆಗಿರ್ತಕ್ಕಂಥದ್ದು. ಈ ನಮ್ಮನೆ ದೇವರೇ ಬಿಂಬ, ನಮ್ಮನೆ ಅಂದರೆ ಸ್ವರೂಪ ದೇಹ ನಮ್ಮ ಆತ್ಮ, ಅದೇ ನಿಜ ನೈಜ ಮನೆ. ಇಲ್ಲಿ ಹರಿ ಬಿಂಬರೂಪನಾಗಿ ಅನಾದಿ ಕಾಲದಿಂದ ಪ್ರತಿಯೊಬ್ಬ ಜೀವರಾಶಿಗಳಲ್ಲೂ ಕೂಡ ಇರ್ತಾನೆ. ಈ ರೀತಿಯಾಗಿ ಚಿಂತನೆ ಮಾಡಿದರೆ ಹರತಿ ಆಹರತಿ ಇತಿ ಹರಿಹಿ ಅಂತ ನಮ್ಮ ಸಜ್ಜನರ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಭಗವಂತ. ಭಗವಂತನ ಇರುವಿಕೆ ಇರೋದರಿಂದನೇ ಜೀವ ಅಥವಾ ಆತ್ಮ ನಿತ್ಯ ಸತ್ಯ ಅಂತ ಅನಿಸ್ಕೊಂಡಿತ್ತು. ಹಂಗಾರೆ ಪರಮಾತ್ಮ ಹೇಗಿದ್ದಾನೆ ಅಂದರೆ ಚೇತನ ಅಚೇತನ ವಿಲಕ್ಷಣನಾಗಿದ್ದಾನೆ. ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಂ ಅಂತ ನೂರ್ತನ ಪದಾರ್ಥಗಳಿಗೆ ಬಲು ನೂತನ, ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ. ನಿತ್ಯ ಜೀವರಲ್ಲಿ ನಿತ್ಯನಾಗಿ, ಚೇತನರಲ್ಲಿ ಪರಮಚೇತನನಾಗಿ ಭಗವಂತ ಇದ್ದಾನೆ. ಜೀವ ಚೇತನ ಇತ್ಯಾದಿ ಈ ಶಬ್ದಗಳಿಂದ ಜೀವ ಕರೆಯಲ್ಪಟ್ಟಿರೋದೇ ಬಿಂಬವಾಸವಾಗಿ ಜ್ಞಾನ ಇಚ್ಛಾ ಪ್ರಯತ್ನಗಳನ್ನು ಆಯಾ ಜೀವರ ಸ್ವರೂಪ ಯೋಗ್ಯತಾನುಸಾರ ಅನುಗ್ರಹಿಸಿರೋದ್ರಿಂದ ಮಾತ್ರ. ಗ್ರಹೀತ ಶಕ್ತಿ ತ್ರಿತಯಾಯ ದೇಹಿ ನಮ್ಮ ಅಂತಧ್ರುವಾಯ ಅಂತ ಪರಮಾತ್ಮ ಜ್ಞಾನ ಇಚ್ಛಾ ಪ್ರಯತ್ನ ಅಂತ ಮೂರು ಶಕ್ತಿಗಳನ್ನು ಆಯಾ ಜೀವ ಸ್ವರೂಪ ಯೋಗ್ಯತಾನುಸಾರ ಅಭಿವ್ಯಕ್ತಿ ಮಾಡೋದ್ರಿಂದ, ಪ್ರಕಟ ಮಾಡೋದ್ರಿಂದಲೇ ಜೀವ ಜಡ ಅನ್ನಿಸ್ಕೊಳ್ಳದೆ ಚೇತನ ಅಂತ ಜಗತ್ತಿನಲ್ಲಿ ಕರೆಸ್ಕೊಂಡಿರುವಂಥದ್ದು. ಇದು ಭಗವಂತನ ಪರಮೋಪಕಾರ, ಅನಿಮಿತ್ತ ಉಪಕಾರ. ಅದಕ್ಕೆ ಆ ಭಗವಂತನನ್ನು ನಿನಗಿಂತ ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ಅವಾವ ಜನ್ಮದಲ್ಲೂ ಅಂತ ಹರಿದಾಸರು ಸ್ತುತಿ ಮಾಡಿರುವಂಥದ್ದು. ಆದ್ದರಿಂದ ಈ ನಮ್ಮನೆಯಲ್ಲಿ ದೇವರಿರೋದು ಸುಳ್ಳೇ, ಖಂಡಿತ ಅಲ್ಲ, ಸತ್ಯವೇ ಆಗಿರುವಂಥದ್ದು. ದೇಹವನ್ನು ದೇವರು ಬಿಟ್ಟು ಹೋದ ಅಂತಾದರೆ ದೇಹ ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಆವಾತನು ದೇಹದೊಳಗೆ ಹರಿಯುತ್ತಾ ನೆಲೆಸಿರುವ, ಆವಾತನು ತೊಲಗೆ ಹರಿಯುತ್ತಾ ತೊಲಗುವ ಅಂತ ಹೇಳ್ದಂಗೆ. ಅದೇ ಬೇರೆ ದೇವತೆಗಳ ದೇಹವನ್ನು ಬಿಟ್ಟರೆ ಕರ್ಣ ಅಭಿಮಾನಿ ದಿವಿಜರು ದೇಹವನ್ನು ಬಿಡಲು ಪುರುಡ ಕಿವುಡನು ಮೂಕನೆಂದೆನಿಸುವ, ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧ ಜನ ಅಂತ ಕೇಳಿದೀವಲ್ಲ ಮಧ್ವನಾಮದಲ್ಲಿ ಶ್ರೀಪಾದರಾದರು ತಿಳಿಸ್ದಂಗೆ. ಹಾಗೆ ಭಗವಂತ ದೇವರು ನಮ್ಮ ಮನೆಯಲ್ಲಿ ಇರೋದ್ರಿಂದಲೇ ಶ್ವಾಸೋಚ್ಛ್ವಾಸ ಎಲ್ಲವೂ ನಡೀತಾ ಇರೋದು, ಎಲ್ಲ ಕ್ರಿಯೆ ನಡೆಯೋದು, ಎಲ್ಲ ಇಂದ್ರಿಯಗಳ ಕಾರ್ಯ, ಸುಖ ದುಃಖಗಳ ಭೋಗ ಅನುಭವ, ತತ್ವಾಭಿಮಾನಿ ದೇವತೆಗಳ ವಾಸ, ಅವರ ಕಾರ್ಯ ಎಲ್ಲವೂ ಕೂಡ ಭಗವದ್ ಅನುಗ್ರಹದಿಂದನೇ, ಬಿಂಬರೂಪಿಯಾಗಿ ಅವನಿರೋದ್ರಿಂದನೇ ಇದೆಲ್ಲವೂ ಕೂಡ ನಡೀತಾ ಇರೋವಂಥದ್ದು. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಮಧುಕರ ರಾಜಾನ ಮಧುಮಕ್ಷಿಕಾಹ ಅನುಗಾಮಯಂತಿ, ರಾಣಿ ಜೇನನ್ನು ಇತರ ಜೇನುಗಳೆಲ್ಲ ಹಿಂಬಾಲಿಸಿ ಹೋಗುವಂತೆ ದೇವತೆಗಳೆಲ್ಲ ಪರಮಾತ್ಮನನ್ನು ಹಿಂಬಾಲಿಸಿ ದೇಹವನ್ನು ಪ್ರವೇಶ ಮಾಡ್ತಾರೆ. ಯಾವಾಗ ದೇಹದಿಂದ ಭಗವಂತ ಹೊರಗೆ ಹೋಗ್ತಾನೆ ಬಿಂಬರೂಪಿ, ಆವಾಗ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನು ಹಿಂಬಾಲಿಸಿ ಹೋಗ್ತಾರೆ. ಈಗ ಹೇಳಿ ನಾವು ಬದುಕಿರೋದು, ಉಸಿರಾಡೋದು, ಎಲ್ಲ ಕ್ರಿಯೆಗಳನ್ನು ನೋಡೋದು, ಮಾಡೋದು, ಕೇಳೋದು, ಮಾತಾಡೋದು ಎಲ್ಲವೂ ನಡೀತಿರೋದು ಕೂಡ ಭಗವಂತನ ಅನುಗ್ರಹದಿಂದ ಮಾತ್ರ. ಪಚನ ಭಕ್ಷಣ ಗಮನ ಭೋಜನ ಎಲ್ಲವೂ ನಡೀತಾ ಇರೋದು ಭಗವಂತನ ಅನುಗ್ರಹದಿಂದ. ಆದ್ದರಿಂದ ನಮ್ಮನೆ ಸುಳ್ಳೇ, ದೇವರಿರೋದು ಸುಳ್ಳೇ, ನಮ್ಮ ಮನೆಯೊಳಗೆ ಭಗವಂತ ಇರೋದು ಸುಳ್ಳೇ. ಬಿಂಬಕ್ರಿಯಾ ಏವ ಕ್ರಿಯಾವಾನ್ ಭವತಿ, ನಡೆದು ನಡೆಸುತ್ತಾ ನುಡಿದು ನುಡಿಸುತ್ತಾ ಅಡಿಗಡಿಗೆ ಕಾಪಾಡ್ತಾ ಇರ್ತಕ್ಕಂಥವನು ಭಗವಂತನೇ. ಆದ್ದರಿಂದ ನಾವಿರೋದು ಸತ್ಯ. ನಮ್ಮ ಸ್ವತಂತ್ರ ಅಂತ ಕೇಳಿದ್ರೆ ನಾವು ಅಸ್ವತಂತ್ರರು. ಈ ಅಸ್ವಾತಂತ್ರ ಅನ್ನೋದು ಯಾರ್ಯಾರಿಗಿದೆ ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಿಗೂ ಇರುವಂಥದ್ದು. ಬ್ರಹ್ಮದೇವರಿಂದ ತೃಣಜೀವರೆಲ್ಲ ಕ್ಷರಪುರುಷರು ಅಂತ ಕರೆಸ್ಕೋತಾರೆ. ದೇಹ ನಾಶ ಇದೆ ಲಕ್ಷ್ಮೀದೇವಿಗೆ, ದೇಹ ನಾಶ ಇಲ್ಲದೆ ಇರೋದ್ರಿಂದ ಅಕ್ಷರ ಪುರುಷಳು ಅಂತ ಕರೆಸ್ಕೋತಾ ಇದ್ದಾಳೆ. ನಾವು ಒಂದು ವೇಳೆ ಸ್ವತಂತ್ರರಾಗಿದ್ದರೆ ನಮಗೆ ಸ್ಥೂಲ ದೇಹ ತ್ಯಾಗ ಮಾಡುವ ಇಚ್ಛೆ ಇಲ್ಲದೇ ಇದ್ದರೂ ಬಿಡಬೇಕಾಗಿದೆ. ಅದನ್ನು ಪರಿಹಾರ ಮಾಡಲಿಕ್ಕಾಗಲ್ಲ, ಅನಿವಾರ್ಯ ಮತ್ತು ಅಪರಿಹಾರ್ಯ. ಅದನ್ನೇ ಸ್ಥೂಲ ದೇಹದ ವಿಯೋಗವನ್ನೇ ಮರಣ ಅಂತ. ದೇಹ ಬಿಡುವ ಇಚ್ಛೆ ಬಂದರೂ ಕೂಡ ನಮ್ಮ ಅಸ್ವಾತಂತ್ರ್ಯ ಇರೋದರಿಂದ ಇಚ್ಛಾ ಮರಣ ಅನ್ನೋದು ಅಸಾಧ್ಯ. ಇಚ್ಛಾ ಮರಣ ಅನ್ನೋದು ಭೀಷ್ಮಾಚಾರ್ಯ ಮಾತ್ರ ಇರ್ತಕ್ಕಂಥದ್ದು. ಇನ್ನು ಮನಸ್ಸು, ಇಂದ್ರಿಯಗಳು ಯಾವುದು ಕೂಡ ನಮ್ಮ ಇಚ್ಛೆಯನ್ನು ಅನುಸರಿಸಿ ನಡೆಯೋಲ್ಲ. ನಮಗೆ ಅಹಿತವಾದದ್ದನ್ನೇ, ಬೇಡವಾದದ್ದನ್ನೇ ಮಾಡ್ತಾ ಇದೆ. ಅಹಿತ ಕಾರಣಂ ಹಿತ ಅಕಾರಣಂ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಆದ್ದರಿಂದ ನಮ್ಮನ್ನು ನಮ್ಮ ನಮ್ಮ ಯೋಗ್ಯತಾನುಸಾರ ಪ್ರೇರಣೆ ಮಾಡ್ತಕ್ಕಂಥವನು, ಒಳಗೆ ನಮ್ಮನೆ ಒಳಗೆ ಇರತಕ್ಕಂಥ ನಮ್ಮನಿ ದೇವರು ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನೇ. ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹುತ. ಆದ್ದರಿಂದ ನಮ್ಮನ್ನು ನಮ್ಮ ನಮ್ಮ ಯೋಗ್ಯತಾನುಸಾರ ಪ್ರೇರಣೆ ಮಾಡ್ತಕ್ಕಂಥವನು, ಸರ್ವ ಪ್ರೇರಕತ್ವ, ಸರ್ವ ನಿಯಾಮಕತ್ವ ಎಲ್ಲವನ್ನು ಮಾಡ್ತಕ್ಕಂಥವನು ಭಗವಂತನೇ. ಆದ್ದರಿಂದ ದಾಸರು ಪ್ರಶ್ನೆ ಮಾಡ್ತಾರೆ, ಈಗ ಹೇಳ್ರಿ ನಮ್ಮನೆಯಲ್ಲಿ ದೇವರಿರೋ ಸುಳ್ಳ, ನಾವೇ ನಮ್ಮನ್ನು ನಿಯಮನ ಮಾಡ್ಕೊಳ್ಳೋದು ಸ್ವತಂತ್ರ ಅಂತ ಆಗಿದ್ದರೆ, ನಮ್ಮನ್ನು ನಿಯಮನ ಮಾಡ್ತಕ್ಕಂಥವ್ರು ಇನ್ನೊಬ್ಬರು ಯಾರೋ ಅಲ್ಲದೆ ನಾವೇ ಮಾಡೋದು ಅಂತ ಆಗಿದ್ದರೆ, ಕೂದಲು ಬೆಳಗಾಗ್ತಿರಲಿಲ್ಲ, ಹಲ್ಲು ಉದುರ್ತಿರಲಿಲ್ಲ. ಅದರಿಂದ ಹೇಳ್ತಾರೆ ಜೀವ ಅಸ್ವತಂತ್ರ. ಆದ್ದರಿಂದ ದೇವ ಬಿಂಬನಾಗಿ ನಮ್ಮೊಳಗೆ ಇದ್ದಾನೆ ಅನ್ನೋದಾಗಿ ಉಪನಿಷತ್ತು ಸಕಲ ಶಾಸ್ತ್ರ ಎಲ್ಲವೂ ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಉತ್ತಮವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಇಂಥ ಮನುಷ್ಯ ಜನ್ಮ, ಅದರಲ್ಲಿ ಬ್ರಾಹ್ಮಣ ದೇಹ, ಸತ್ಕುಲ, ಒಳ್ಳೆಯ ಬುದ್ಧಿ, ಆರೋಗ್ಯ, ಸಂಪತ್ತು, ಅಧಿಕಾರ, ಸಾಧನೆಗೆ ಪೂರಕವಾಗಿರ್ತಕ್ಕಂಥ ಪರಿಸರ ಪರಿಕರ ಎಲ್ಲವನ್ನು ಕೂಡ ಭಗವಂತ ಅನುಗ್ರಹಿಸಿಯಾನೆ. ಶ್ರೀನಿವಾಸನ ಪೋಲ್ವ ಕರುಣಿಗಳು ಈ ನಳಿನ ಜಾಂಡದಳು ಕಾಣೆ ಪ್ರವೀಣರಾದವರ ಅರಸಿ ನೋಡ್ಬೋದು ಶ್ರುತಿ ಪುರಾಣದಳು ಅಂತ. ಇಂಥ ಕಾರುಣ್ಯ ಮಾಡ್ತಕ್ಕಂಥವರು ಭಗವಂತನನ್ನು ಬಿಟ್ಟರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ವಿಜಯದಾಸರು ಹಾಡಿದ್ದು, ಎಂದ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನ ದೇಶಕಲ ಸಂಪತ್ತು. ಅಂದರೆ ಭಗವಂತನ ಅನಂತ ಅನುಗ್ರಹದಿಂದ ಕಾರುಣ್ಯದಿಂದ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮ ಅನ್ನು ಬರ್ತಾ ಇದೆ. ಇವೆಲ್ಲವನ್ನು ಪಡ್ಕೋಬೇಕು ಅಂತ ಆಗಿದ್ದರೆ ನಮ್ಮ ಪಾತ್ರ ಆಗಲಿ ಸ್ವತಂತ್ರವಾಗಲಿ ಏನೂ ಇಲ್ಲ. ಇಂಥ ಅನಿಮಿತ್ತ ಉಪಕಾರಿಯಾಗಿರ್ತಕ್ಕಂಥ ಭಗವಂತನನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಸ್ತೋತ್ರ ಮಾಡುವುದೇ ಸಾಧನ. ಇಂಥ ಭಗವಂತನನ್ನು ತಿಳಿಲಿಕ್ಕಿರ್ತಕ್ಕಂಥ ಏಕೈಕ ದಾರಿ ಅಂದರೆ ಶಾಸ್ತ್ರಯೋನಿತ್ವಾ, ಶ್ರವಣ ಮನನಾದಿಗಳಿಂದ ಮಾತ್ರ ಸಾಧ್ಯ. ಸಚ್ಚಾಸ್ತ್ರಂ ಅಭ್ಯಸೇ ನಿತ್ಯಂ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಿದಂಗೆ, ನಿತ್ಯವೂ ನಿರಂತರವಾಗಿ ಪರಮಾತ್ಮನ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಲೇಬೇಕು. ಅವನ ಕೊಟ್ಟ ಸಂಪತ್ತನ್ನು ದಾನ ಧರ್ಮಗಳಿಗಾಗಿ ವಿನಿಯೋಗ ಮಾಡಬೇಕು. ಅವನಿಂದ ಅನುಗ್ರಹಿಸಲ್ಪಟ್ಟಿರ್ತಕ್ಕಂಥ ಈ ಶಬ್ದ ಪ್ರಪಂಚವನ್ನು ಪಾರಾಯಣ ಸ್ತೋತ್ರಾದಿಗಳಿಗೆ ನಾಮಸ್ಮರಣೆಗೆ ವಿನಿಯೋಗ ಮಾಡಬೇಕು. ಆದರೆ ಅದ್ಯಾವುದನ್ನು ನಾವು ಮಾಡಲಿಕ್ಕೆ ಸಮಯ ಇಲ್ಲ. ಏಕಾದಶಿ ವೃತ, ಚಾತುರ್ಮಾಸ ವ್ರತ, ವಿಷ್ಣು ಪಂಚಕ ಇತ್ಯಾದಿ ಆಚರಣೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ಆರೋಗ್ಯ ಇಲ್ಲ, ದಾನ ಧರ್ಮಗಳ ಆಚರಣೆಗೆ ಹಣ ಇಲ್ಲ, ಬಿಡುವಿಲ್ಲದ ಬದುಕಿನಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ, ಇನ್ನೂ ಹೆಚ್ಚಿನ ಬುದ್ಧಿವಂತಿಕೆ ಜ್ಞಾನ ಇಲ್ಲ. ಹಾಗಾಗಿ ನಾವು ಒಂದಲ್ಲ ಒಂದು ಕಾರಣ ಕೊಟ್ಟು ವಿಹಿತ ಕರ್ಮ ಅನುಷ್ಠಾನಗಳನ್ನು ಆಚರಣೆ ಮಾಡೋದರಲ್ಲಿ ಲೋಪ ಮಾಡ್ತಾ ಇದ್ದೀವಿ. ಆದ್ದರಿಂದ ಸುಳ್ಳು ನಮ್ಮಲ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಅದು ಸುಳ್ಳು ನಮ್ಮಲ್ಲಿಲ್ಲ. ಯಾವುದಕ್ಕೆ ಬೇಕಾಗಿರ್ತಕ್ಕಂಥ ಸತ್ಕರ್ಮಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಯಾವ ಪ್ರಯತ್ನವನ್ನು ಮಾಡಲಿಕ್ಕೆ ನಮಗೆ ದೈಹಿಕ ಮಾನಸಿಕ ಅಥವಾ ಹಣ ಧನಕನಕ ಆದಿಗಳು ಇತ್ಯಾದಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೀವಲ್ಲ, ಅದು ಸುಳ್ಳು. ನಾವು ಹೇಳ್ತಿರೋದು ಎಲ್ಲ ಇದ್ದು ಏನೂ ಇಲ್ಲದಂತೆ ಬದುಕೋದನ್ನು ನಾವು ರೂಢಿ ಮಾಡಿಕೊಂಡು ಬಿಟ್ಟಿದ್ದೀವಿ. ಕಾರಣ ಯಾವುದು, ಯಾವುದಕ್ಕೂ ಮನಸ್ಸಿಲ್ಲ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಅದಕ್ಕೆ ದಾಸರು ಹೇಳ್ತಾರೆ. ಸಮಯ, ಶಕ್ತಿ, ಸಂಪತ್ತು ಎಲ್ಲ ಇದೆ, ಆದರೆ ನೀವು ನಮ್ಮಲ್ಲಿಲ್ಲ ವಯ್ಯ ಅಂತ ಹೇಳ್ತಾ ಇದ್ದೀರಿ. ಸುಳ್ಳು, ಎಲ್ಲ ಇದೆ. ಸಾಧನ ಮಾರ್ಗದ ಬದಲಿಗೆ ಬೇರೆ ಕಡೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ವ್ಯಯ ಆಗ್ತಾ ಇದೆ. ಅದು ಇಂದ್ರಿಯ ಪಾಠವೇ ಇರ್ಬೋದು, ಧನಕನಕಾದಿಗಳಿರ್ಬೋದು, ಎಲ್ಲವೂ ಕೂಡ. ಅದಕ್ಕೆ ಹೇಳ್ತೀನಿ ಕೇಳ್ರಿ, ನೀವು ಹೇಳ್ತಾ ಇದ್ದೀರಲ್ಲ ಏನೂ ಇಲ್ಲ ನಮ್ಮ ಹತ್ರ ಅಂತ, ಅದು ಸುಳ್ಳು. ಇದು ಆತ್ಮವಂಚನೆ, ಇದು ದೇವರಿಗೆ ನೀವು ಮಾಡ್ತಕ್ಕಂಥ ಮೋಸ. ಇದನ್ನೇ ಸುಳ್ಳು ನಮ್ಮನೆ ದೇವರು ಅಂತ ನೀವು ಹೇಳಿಕ್ಕೆ ಹೊರಟಿರೋದು. ಅಷ್ಟೇ ಅಲ್ಲ, ನೀವು ಅನ್ಯಮತೀಯರು, ನಮಗೆ ಕರ್ತೃತ್ವ ಇಲ್ಲವಯ್ಯ, ಸ್ವತಂತ್ರ ಇಲ್ಲವಯ್ಯ ಅಂಥೇಳಿ ನೀವು ಕರ್ಮಾಚರಣೆ ಮಾಡೋದು ಅರ್ಪಿಸೋದು ಹೇಗೆ ಸಾಧ್ಯ ಅಂತ ಹೇಳ್ತಿದ್ರಿ. ವಿಧಿ ನಿಷಿದ್ಧ, ಇದನ್ನು ಆಚರಿಸೋದು ಹೇಗೆ ಅಂತ, ಪುಣ್ಯಕರ್ಮಗಳನ್ನು, ಹಿತ ಕರ್ಮಗಳನ್ನು, ಪಾಪ ನಿಷಿದ್ಧವನ್ನು ತ್ಯಾಗ ಮಾಡೋದು, ಇದಕ್ಕೆಲ್ಲ ಸ್ವಾತಂತ್ರ್ಯ ಮಾಡೋದು ಬಿಡೋದು ಇದಕ್ಕೆಲ್ಲ ಎಲ್ಲಿದೆ ಅಂತ ಕೇಳ್ತಿದ್ರಿ. ಅದಕ್ಕೆ ದಾಸರು ಹೇಳ್ತಾರೆ, ಸುಳ್ಳು, ನಿಮ್ಮಲ್ಲಿ ಕರ್ತೃತ್ವ ಇದೆ, ಆದರೆ ಸ್ವತಂತ್ರ ಕರ್ತೃತ್ವ ಇಲ್ಲ, ಪರಾಧೀನ ಕರ್ತೃತ್ವ ಇರೋದಂತೂ ಸತ್ಯ. ಆದರೆ ಭ್ರಾಂತಿಯಿಂದ ಆರೋಪಿತವಾಗಿರ್ತಕ್ಕಂಥ, ಅಹಂಕಾರದಿಂದ ಕಲ್ಪಿತವಾಗಿರ್ತಕ್ಕಂಥ, ಅಜ್ಞಾನದಿಂದ ತಿಳಿಯಲ್ಪಟ್ಟಿರ್ತಕ್ಕಂಥ ಕರ್ತೃತ್ವ ಇದೆ, ಸ್ವತಂತ್ರ ಕರ್ತೃ ಅನ್ನೋ ಭ್ರಮೆ ಇದೆ. ನೀವು ನಿಮ್ಮ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ದೀರಿ. ಸುಳ್ಳು, ನಮ್ಮಲ್ಲಿ ಕರ್ತೃತ್ವ ಇಲ್ಲವಯ್ಯ ಅಂತ ಹೇಳಬೇಡ. ಕರ್ತೃತ್ವ ಇಲ್ಲದೆ ಇರೋದು ಯಾವುದಕ್ಕೆ ಅಂದರೆ ಜಡಕ್ಕೆ. ಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿದೆ, ಜ್ಞಾನ, ಇಚ್ಛಾ, ಪ್ರಯತ್ನ ಅದನ್ನೆಲ್ಲ ಭಗವಂತ ಕೊಟ್ಟಿಯಾನೆ ಅಂತ. ಜೀವರಲ್ಲಿ ಜ್ಞಾನ, ಇಚ್ಛಾ, ಪ್ರಯತ್ನ ಎಲ್ಲವೂ ಇದೆ, ಜಡದಲ್ಲಿ ಇರದೇ ಇರತಕ್ಕಂಥ ಕರ್ತೃತ್ವ ಇದೆ. ಆದ್ದರಿಂದ ಚೇತನ ಅಂತ ಅವನು ಕರೆಸ್ಕೊಂಡಿರ್ತಕ್ಕಂಥದ್ದು ಇದೇ ಜೀವಕ್ಕೂ ಮತ್ತು ಜಡಕ್ಕೂ ಇರತಕ್ಕಂಥ ವೈಲಕ್ಷಣ್ಯ. ಆದ್ದರಿಂದ ನಿಷ್ಕಾಮ ಕರ್ಮವನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು. ಅದನ್ನು ಬಿಟ್ಟು ಕರ್ತೃತ್ವ ನಮ್ಮಲ್ಲಿಲ್ಲ ಅಂತ ಸುಳ್ಳು ಹೇಳಬೇಡ. ವಿಧಿ ನಿಷೇಧ ಇದೆಲ್ಲ ನಮಗೆ ಯಾಕೆ ಅಂತ ನೀನು ಹೇಳಬೇಡ. ಆದ್ದರಿಂದ ನೀನು ಎರಡು ರೀತಿಯಾಗಿ ಸುಳ್ಳು ಹೇಳ್ತಾ ಇದೆಯಾ. ಒಂದು ಕರ್ತೃತ್ವ ಇಲ್ಲ, ಸ್ವತಂತ್ರ ಇಲ್ಲ ಅನ್ನೋದು ಒಂದಾದರೆ, ನಮ್ಮನೆ ದೇವರು ಎಲ್ಲಿದ್ದಾನೆ ಈ ರೀತಿಯೇ ಬಿಂಬಕ್ರಿಯೆಯ ಏವ ಪ್ರತಿಬಿಂಬಕ್ರಿಯ ಅಂಥೇಳಿ ಭಗವಂತ ನಿನ್ನ ಒಳಗೆ ಇದ್ದಾನೆ, ಪ್ರೇರಣೆ ಮಾಡ್ತಾನೆ. ನೀನು ಜ್ಞಾನ ಇಚ್ಛಾ ಪ್ರಯತ್ನದ ಮೂಲಕ ಮಾಡ್ತೀಯ, ಆದ್ದರಿಂದ ನಿನ್ನದು ಅಧೀನ ಕರ್ತೃತ್ವ, ಅದರಿಂದ ಕರ್ಮದ ಫಲಭೋಕ್ತೃ ಅನ್ನೋದು ಜೀವನೇ. ಕರ್ತ ಶಾಸ್ತ್ರಾರ್ಥವತ್ವಾ ಜೀವೋಪಿ ಕರ್ತ, ಆದ್ದರಿಂದ ನಾವು ಬಿಡಬೇಕಾಗಿದ್ದೇನು ಅಂದರೆ ಕರ್ತೃತ್ವ ಅಭಿಮಾನ, ಭೋಕ್ತೃತ್ವ ಅಭಿಮಾನ, ಕಾರಕತ್ವ ಅಭಿಮಾನ ಮತ್ತು ಫಲಭೋಕ್ತೃ ಅನ್ನೋ ಅಹಂಕಾರ ಮಮಕಾರ ಇದನ್ನು ಬಿಡಬೇಕು. ಈ ಅಭಿಮಾನಗಳು ನಮ್ಮಲ್ಲಿರಲಿಲ್ಲ ಅಂತಾಗಿದ್ದರೆ ಈ ಸಂಸಾರ ಬಂಧನ ಅನ್ನೋದೇ ನಮಗೆ ಇರ್ತಿರಲಿಲ್ಲ. ಹರಿಕಥಾಂಸಾರದಲ್ಲಿ ಜಗನ್ನಾಥಾಸ ತಿಳಿಸ್ತಾರೆ, ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ವಿಧ ಜೀವರಿಗೆ ಬಹು ಸಂಸಾರಕ್ಕಿವು ಕಾರಣವೆನಿಸುವವೇ ಎಲ್ಲ ಕಾಲದಲ್ಲಿ ದೂರ ಓಡಿಸಿ ಭ್ರಾಮಕತ್ರೆಯ ಮಾರಿಗೊಳಗಾಗದಲ್ಲಿ ಸರ್ವಾಧಾರಕರ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲ್ಲೇ ಸ್ವತಂತ್ರ ಕರ್ತೃವನ್ನು ಅದನ್ನು ಅನುಸಂಧಾನ ಮಾಡ್ತಕ್ಕಂಥ ಜೀವ ಕರ್ಣಕರ್ಮವು ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿಗೆ ಉತ್ತರವ ಕೊಡುತ್ತಲೇ ಸುಮ್ಮನಿಪ್ಪನು ಜಾಗೃತಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ ಬರರು ನಾಲ್ಕು ಅವಸ್ಥೆಗಳು ಪರಿಹರಿಸಿಕೊಳ್ಳನೇತಕ್ಕೆ ಸ್ವತಂತ್ರನು ತಾನೆ ಎಂಬುವನು ಅಂತ ದತ್ತ ಸ್ವಾತಂತ್ರ್ಯ ಸಂಧಿ ಒಳಗೆ ಜಗನ್ನಾಥಾಸರು ಪ್ರಶ್ನೆ ಮಾಡ್ತಾನೆ. ಸ್ವತಂತ್ರ ಕರ್ತೃ ನೀನು ಅಂತ ಬೇಕಾದಾಗೆಲ್ಲ ನೀನು ಹೇಳ್ಕೊತೀಯಲ್ಲ. ನರ ದೇಹಜ ದೈಹಿಕ ಕ್ಲೇಶಗಳು ಬರಲವನೇಕೆ ಬಿಡಿಸಿಕೊಳ್ಳ ಅಂತ, ದೇಹಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ರೋಗ ಬಾಧೆ ಉಪದ್ರವ ಎಲ್ಲ ಬರ್ತಾ ಇದೆಯಲ್ಲ, ನೀನು ಸ್ವತಂತ್ರ ಅಂತ ಅಂದುಕೊಳ್ಳೋದಾಗಿದ್ದರೆ ಅದನ್ನೆಲ್ಲ ನೀನೇ ಪರಿಹಾರ ಮಾಡ್ಕೋಬೋದಾಗಿತ್ತು, ಅದನ್ನು ಯಾವುದನ್ನು ಮಾಡ್ಕೋತಿರ್ಲಿಲ್ಲ. ಬರಲು ನಾಲ್ಕು ಅವಸ್ಥೆಗಳು, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಇತ್ಯಾದಿ ಎಲ್ಲ ಇದೆಯಲ್ಲ, ಅದನ್ನು ಬಂದಾಗೂ ನೀನೇನು ಪರಿಹಾರ ಮಾಡಿಕೊಳ್ಳಿಲ್ಲ. ಆದ್ದರಿಂದ ನಮಗೆಲ್ಲ ಸಂಸಾರ ಬಂಧನ ಅನ್ನೋದು ಇದ್ದೇ ಇದೆ. ಎಷ್ಟು ಈಶದ ಅಭಿಮಾನಿ ನ ಸ ಈಶದ್ ನ ಬದ್ಧತೆ ಅಂತ, ಯಾರಿಗೆ ಸ್ವಕರ್ತೃತ್ವ ಭೋಕ್ತೃತ್ವ ಫಲಭೋಕ್ತೃತ್ವ ಅಭಿಮಾನಗಳಿಲ್ಲವೋ ಅವನಿಗೆ ಬಂಧನ ಅನ್ನೋದಿಲ್ಲ. ಆದ್ದರಿಂದ ಅಭಿಮಾನ ಅಥವಾ ಮೋಹವೇ ಈ ಸಂಸಾರ ಬಂಧನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ಅದನ್ನು ಮೊದಲಿಗೆ ನೀನು ಬಿಟ್ಟು ಬಿಡು. ಆದ್ದರಿಂದ ಈ ಶರೀರ ಅಥವಾ ಮನೆಯ ಯಜಮಾನ ಯಾರು ಅಂತ ಕೇಳಿದ್ರೆ ಬಿಂಬರೂಪಿ ಪರಮಾತ್ಮ, ಅವನೇ ಕ್ಷೇತ್ರಜ್ಞ. ಇದು ಎಲ್ಲರ ಎಲ್ಲ ಕ್ರಿಯೆಯನ್ನು ಕೂಡ ನಡೆಸೋನು ಯಾರು ಅಂತಾದರೆ ಭಗವಂತ ನಮ್ಮೊಳಗೆ ಇದ್ದು ಮಾಡ್ತಕ್ಕಂಥವನು. ಆದ್ದರಿಂದ ಬಿಂಬನೇ ನಮ್ಮನೆ ದೇವರು, ಇದು ಸುಳ್ಳ, ಖಂಡಿತ ಸುಳ್ಳಲ್ಲ. ಆದ್ದರಿಂದ ನಾವು ಈ ಶರೀರಕ್ಕೆ ಮಾಡ್ತಕ್ಕಂಥ ಆರೈಕೆ, ಉಪಚಾರ, ಪೋಷಣೆ ಎಲ್ಲವೂ ಕೂಡ ಬಿಂಬರೂಪಿ ಪರಮಾತ್ಮನ ಪೂಜೆಯನ್ನು ಅನುಸಂಧಾನ ಬೇಕು. ಉದಾಹರಣೆಗೆ ಸ್ನಾನವನ್ನು ಮಾಡ್ತೀನಿ, ಶ್ರೀವರನಿಗೆ ಅಭಿಷೇಕವೆಂದರೆ ದೀವ ಸುಂದರಿಯೊಳಗೆ ಬಲ್ಲವರ ಅವಜಲದಲ್ಲಿ ಮೆಂದರಿಯು ಸರಿ ಅಂತೇಳಿ, ಹಾಗೆ ಈ ಜಡಭೂತವಾಗಿರ್ತಕ್ಕಂಥ ದೇಹಕ್ಕೆ ಸ್ನಾನವನ್ನು ಮಾಡಿದರೂ ಕೂಡ ಅಲ್ಲಿ ಬಿಂಬರೂಪಿ ಪರಮಾತ್ಮನಿಗೆ ಅಭಿಷೇಕ ಅಂತ ಚಿಂತನೆ ಮಾಡಬೇಕು. ಭೋಜನ ಮಾಡಿದರೆ ವೈಶ್ವಾನರ ಯಜ್ಞ ಅಂತ ಚಿಂತನೆ ಮಾಡಬೇಕು. ಭೋಜ್ಯ ಪದಾರ್ಥದಲ್ಲಿ ಕೃತಿಪತಿ ಪ್ರದ್ಯುಮ್ನನ್ನು ಚಿಂತನೆ ಮಾಡಬೇಕು. ಭೋಕ್ತೃವಿನಲ್ಲಿ ಜಯಾಪತಿ ಸಂಕರ್ಷಣನ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆ ಅಂತೇಳಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಕಾರಣ ಆಗ್ತಾ ಇದೆ. ಸರ್ವ ಕಾಲದಲ್ಲೂ ಕೂಡ ಸರ್ವ ಅವಸ್ಥಾ ಪ್ರೇರಕನಾಗಿರ್ತಕ್ಕಂಥವನು ಭಗವಂತನೇ. ಈ ಜ್ಞಾನವೇ ನಮಗೆ ತಾರಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಹೇಳ್ತೀನಿ ಕೇಳು, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು. ಈ ರೀತಿಯಾಗಿ ಪ್ರಶ್ನೆ ಮಾಡೋ ಮೂಲಕ ನಮ್ಮ ಸಿದ್ಧಾಂತವನ್ನು ತಿಳಿಸೋದ್ರ ಜೊತೆಗೆ ದಾಸರು ಹರಿಯೇ ಸತ್ಯ ಸರ್ವೋತ್ತಮ, ಈ ಜಗತ್ತು ಸತ್ಯಭೂತವಾಗಿರ್ತಕ್ಕಂಥದ್ದು, ಹೀಗೆ ಎಲ್ಲ ತತ್ವ ಪ್ರಮೇಯಗಳನ್ನು ಕೂಡ ದೃಢವಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಉಳಿಯದಂತೆ ನಮಗೆ ಅನುಗ್ರಹಿಸಿದ್ದಾರೆ. ಮೊದಲನೇ ನುಡಿ ಒಳಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಮುಂದಿನ ನುಡಿಯನ್ನು ನಾಳೆ ದಿವಸ ನೋಡೋಣ.